ಅಂದರೆ ವಾರ ಗುತ್ತಿಗೆ ಬೇರೆ ಜಮೀನು ದೊಡ್ಡ ದೊಡ್ಡ ಜಮೀನೆಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಬೇಸಾಯ ಮಾಡಬೇಕು ಅನ್ನಿಸ್ತು ಸರ್. ಮತ್ತು ಅಲ್ಲಿಂದ ಬಂದೆ ಸರ್. ಇಲ್ಲಿ ಒಂದು ಕಲ್ಲು ಭೂಮಿ ಸರ್, ಅಲ್ಲಿ ಫುಲ್ ಕಲ್ಲು ಭೂಮಿ, ಯಾರು ತಗೋಬೇಡ ಅನ್ನೋ ಒಂದು ಜಮೀನು ನನ್ನ ದುಡ್ಡಿಗೆ ಅದೇ ಸರ್ ಸಿಕ್ಕಿದ್ದು. ಒಂದು ಕುಂಟೆ 1400 ರೂಪಾಯಿಗೆ ತಗೊಂಡಿ ಸರ್. ಎಷ್ಟು ಎಕರೆ ತಗೊಂಡ್ರಿ ಸರ್? ಒಂದು ಟೈಮ್ 2 ಎಕರೆ ತಗೊಂಡೆ, ಆಮೇಲೆ 26 ಕುಂಟೆ ಇನ್ನೊಂದು 2-3 ತಿಂಗಳು ಬಿಟ್ಟು ತಗೊಂಡೆ, ಆಮೇಲೆ ಇನ್ನೊಂದು 1 ಎಕರೆ ತಗೊಂಡೆ ಸರ್. ಒಟ್ಟು 4 ಎಕರೆ ಮಾಡಿದೆ ಸರ್. 4 ಎಕರೆ ಜಮೀನು? ಹೌದು ಸರ್. ನಿಮ್ಮ ಮೂಲ ಜಮೀನು ಇದ್ದಿದ್ದಲ್ಲಿ ಸರ್ ಕಡಮ್ಗೆಲಿತ್ತು ಸರ್. ಕೇವಲ 8 ಗುಂಟೆ ಜಮೀನು? 8 ಗುಂಟೆ ಸರ್. ಹುಟ್ಟಬೇಕಾದ್ರೆ ಅಲ್ಲೂ ಸ್ವಲ್ಪ ಮಾಡಿದೆ ಸರ್, ಆಮೇಲೆ ಒಂದು 3/4 ಎಷ್ಟು ಮಾಡಿದೆ ಸರ್ ಗದ್ದೆನ. ಎಷ್ಟು ಜನ ಮಕ್ಕಳು ಅಂದ್ರೆ ನೀವು? ನಾವು 5 ಜನ ಮಕ್ಕಳು ಸರ್, 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಸರ್. ಓಕೆ. ಬಡತನ ಅಂದ್ರೆ ಏನು? ಅಷ್ಟರಲ್ಲೇ ನೀವು ಜೀವನ ಮಾಡಬೇಕಿತ್ತು. ಬಡತನ ಸರ್, ಕೂಲಿ ಮಾಡೇ ಬದುಕಬೇಕಾಗಿತ್ತು ಸರ್. ಹೌದಾ? ನೀವು ಅರ್ಥ ಮಾಡ್ಕೊಳ್ಳಿ, 8 ಗುಂಟೆ ಜಮೀನಲ್ಲಿ 5 ಜನ ಮಕ್ಕಳನ್ನ ಅಪ್ಪ ಅಮ್ಮ ಸಾಕ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು. ತುಂಬಾ ಕಷ್ಟಪಟ್ಟಿದ್ರು ಸರ್. ಆದ್ರೂ ನಿಮ್ಗೆ ಯಾಕೆ ವ್ಯವಸಾಯದ ಮೇಲೆ ಅಷ್ಟೊಂದು ಪ್ರೀತಿ? ವಾರ ಗುತ್ತಿಗೆ ಮಾಡಬೇಕಾದ್ರೆ ನನಗೆ ಕೆಲವು 5-6 ಘಟನೆ ನಡೆದ್ರು ಸರ್. ಏನೇನೋ ನಡೀತಿತ್ತು ಬರ್ಸ್. ನನಗೆ ವ್ಯವಸಾಯದಲ್ಲಿ ತುಂಬ ಆಸಕ್ತಿ ಇತ್ತು ಸರ್. ಓದ್ಬೇಕಾದ್ರೆ ಎಜುಕೇಷನಲ್ಲಿ ಎಷ್ಟು ಮುಖ್ಯ ಇತ್ತು ಸರ್, ಅಷ್ಟೇ ಇದರಲ್ಲೂ ಇತ್ತು ಸರ್. ಆಮೇಲೆ ನಾನು ಅಲ್ಲಿ ದುಡಿಬೇಕಾದ್ರೂ ಸರ್ ನಾನು ಬಿಸ್ನೆಸ್ ಮಾಡ್ಬೋದಿತ್ತು ಸರ್. ಬಟ್ ಆದರೂ ನಾನು ಒಂದು ವ್ಯವಸಾಯದಲ್ಲಿ ಏನಾರೋ ಒಂದು ಮಾಡಬೇಕು ಅನ್ನೋ ಒಂದು ಇದಿತ್ತು ಸರ್. ಆ ಟೈಮಲ್ಲಿ ಒಂದು ಅದೇ ಚುಚ್ಚು ಮಾತುಗಳಿದ್ದೆ ಸರ್, ನಿಮ್ಮಪ್ಪ ಹಿಂಗೆ ಇನ್ನೊಬ್ರದ್ದು ಅನ್ನನೇ ತಿನ್ಬೇಕು ನೀವು, ನೀವು ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ ಅನ್ನೋ ಒಂದೊಂದು ಚುಚ್ಚು ಮಾತುಗಳಿದ್ದೆ ಸರ್. ಅದು ಮನಸ್ಸಿಗೆ ಹಂಗೆ ಇಟ್ಕೊಂಡಿತ್ತು ಸರ್. ಛಲ ಹಿಡಿದು ನಾನೇ ಇನ್ನೊಬ್ರಿಗೆ ಅನ್ನ ಕೊಡಬೇಕು ಅಂತ ಕಲ್ಲು ಮುಂಟೆ ತಗೊಂಡ್ರಿ ಸರ್. ಆ ಟೈಮಲ್ಲಿ ನನ್ನ ಜಮೀನು ದುಡ್ಡು ಸರ್ ಕಮ್ಮಿ ದುಡ್ಡು, ಅದನ್ನು ತಗೋಬೇಕಾದ್ರೂ ಸರ್ ಸುಮಾರು ಜನ ಹೇಳ್ತಾಯಿದ್ರು, ಇದು ಯಾಕೆ ತಗೊಂತೀಯ, ತಗೊಂಡು ಏನು ಮಾಡ್ತೀಯ, ಇಲ್ಲಿ ಉರುಳಿನೂ ಬೆಳೆಯೋಕ್ಕಾಗಲ್ಲ, ನೀನು ಬೆಂಗಳೂರಿನಿಂದ ಇದ್ದನ್ನು ಬಂದು ಇಲ್ಲಿ ಯಾಕೆ ಇದು ಮಾಡ್ತಿದ್ದೆ ಅಂತ ಸರ್. ಬಟ್ ನಾನು ಅದು ಏನೇ ಇರಲಿ ತಗೋಬೇಕು ಅನ್ನೋ ಒಂದು ಇದರಲ್ಲಿ ತಗೊಂಡೆ ಸರ್. ಅಂದರೆ ಜಮೀನಲ್ಲಿ ಏನೂ ಬೆಳೆದಿತ್ತಿಲ್ವಾ ಸರ್? ಕಲ್ಲು ಮಂಟಿ ಏನು ಅದು ಅಷ್ಟಿನ ಏನು ಬೆಳೆದೇ ಇಲ್ಲ ಸರ್. ಅವರು ಒಂದು ಮರಗಿಡನೂ ಇತ್ತಿಲ್ಲ, ಏನೂ ಇರಲಿಲ್ಲ ಸರ್. ಬಾರೆ ಅಂತ ಒಂದು ಜಮೀನು ಸರ್. ಏನು ಮಾಡಿದ್ರಿ ನೀವು? ನಾನು ಅಲ್ಲಿಂದ ಬಂದು ಸರ್ ಸ್ವಲ್ಪ ಜಮೀನೆಲ್ಲ ರೆಡಿ ಮಾಡ್ಕೊಂಡೆ. ಹೇಗೆ ರೆಡಿ ಮಾಡಿದ್ರಿ ಹೇಳಿ? ಅದು ಸರ್ ಸ್ವಲ್ಪ ಜಮೀನ ಉಳುಮೆ ಮಾಡ್ಕೊಂಡೆ ಫಸ್ಟು. ಮೊದಲು ಒಂದು ಬೋರ್ ಕೊಡಿಸ್ತೆ ಸರ್. ನನ್ನ ದೃಷ್ಟಿಕಾಲಿ ನೀರು ಬರೋದೇ ಇಲ್ಲ ಅನ್ನೋ ಜಾಗದಲ್ಲಿ ಸ್ವಲ್ಪ ಮಟ್ಟ ನೀರು ಬರ್ತದೆ ಸರ್. ಸ್ವಲ್ಪ ಅಂದರೆ ಎಷ್ಟು? ಸ್ವಲ್ಪ ಅಂದರೆ ಏನು ಒಂದೂವರೆ ಇಂಚ್ ಇರ್ಬೋದು ಸರ್. ಎಷ್ಟು ಅಡಿ ಆಳದಲ್ಲಿ? 300 ಆಳದಲ್ಲಿ ಬಂತು ಸರ್. ಸರಿ. ಆಮೇಲೆ ಆ ನೀರನ್ನ ಇಟ್ಕೊಂಡು ಒಂದು ಫಸ್ಟ್ ಕಬ್ಬು ಹಾಕಿದ್ದೆ ಸರ್. ನಾನು ಕಬ್ಬು ಹಾಕ್ತಾ ಇರಬೇಕಾದ್ರೆ ನನಗೆ ಕೆಲವು ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳು ಮತ್ತು KVK ವಿಜ್ಞಾನಿಗಳು ಇವರೆಲ್ಲ ಪರಿಚಯ ಆಗಕಂಡು ನಾನು ಬರೀ ಕಬ್ಬು ಬೆಳೀತಿದ್ದೆ ಸರ್. ಅವರೆಲ್ಲ ಹೇಳ್ತಿದ್ರು ಕಬ್ಬು ಬೆಳೆದು ಏನು ಪ್ರಯೋಜನ ಇಲ್ಲ, ನೀನು ಬರೀ ಒಂದೇ ಬೆಳೆ ಬೆಳೆದ್ರೆ ರಾಗಿ ಬೆಳೆದು ಏನು ಪ್ರಯೋಜನ ಇಲ್ಲ, ನೀನು ಸಮಗ್ರ ಕೃಷಿಗೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಸರ್. ಹಾಗೆ ನನ್ನ ಎಲ್ಲ ಜಗಕ್ಕೂ ಕರ್ಕೊಂಡೋಗ್ತಿದ್ರು ಸರ್, KVK ಅವರು ಮತ್ತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳೆಲ್ಲ ಬೇರೆ ತೋಟ ವೀಕ್ಷಣೆ ಮಾಡ್ರಿ. ಇಲ್ಲಿಕ್ಕೆ ಈ ಜಮೀನ ಖರೀದಿ ಮಾಡಿದ ಯಾವಾಗ ರಾಜಗೌಡ್ರ? 2006 ಸರ್. ಸರಿ. 6 ಸರ್. 6 ಒಂದು 2-3 ವರ್ಷ ಬರೀ ಕಬ್ಬೆ ಬೆಳೆದೆ ಸರ್, ಇನ್ನೇನು ಮಾಡಲಿಲ್ಲ ಸರ್. ಫ್ಯಾಕ್ಟ್ರಿಗೆ ಹಾಕ್ತಿದ್ರೆ? ಫ್ಯಾಕ್ಟ್ರಿಗೆ ಹಾಕ್ತಿದ್ದೆ ಸರ್. 150 ಟನ್ ಕಂಡು ಕಬ್ಬು ಬೆಳೀತಿದ್ದೆ ಸರ್. ಅಲ್ಲಪ್ಪ, ಇದ್ದಿದ್ದೆ 1.5 ಇಂಚ್ ನೀರು, 4 ಎಕರೆ ಜಮೀನು, 4 ಎಕರೆ ಪೂರ್ತಿ ಕಬ್ಬು ಬೆಳೀತಾ ಇದ್ರೆ ಅಥವಾ? ಇಲ್ಲ ಸರ್, 4 ಎಕರೆಗೂ ಕಬ್ಬು ಹಾಕಿದ್ದೆ ಸರ್ ಫಸ್ಟು. ಕಬ್ಬು ಹಾಕಿದೆ, ಹನಿ ನೀರಾವರಿ ಮಾಡಿದ್ದೆ ಸರ್ ನಾನು. ಹನಿ ನೀರಾವರಿಲೂ ಕೂಡ ಆ ಟೈಪಲ್ಲಿ ಹನಿ ನೀರಾವರಿ ಇರಲಿಲ್ಲ ಸರ್. ಅದು ನಾನು ನನ್ನ ಕಲ್ಲು ಭೂಮಿ ಆಗಿರೋದ್ರಿಂದ ನೀರು ಬಿಟ್ಟರೆ ಓಡೋಗ್ತಿತ್ತು ಸರ್ ನೀರು. ಆದರೆ ನಾನೇ ಕೃತಕವಾಗಿ ಸರ್ ಒಂದು ಪೈಪ್ ತಗೊಂಡು ಆ ಪೈಪಲ್ಲಿ ನಾನೇ ಒಂದು ಹೋಲ್ಸ್ ಮಾಡ್ಕೊಂಡು ಹೋಲ್ಸ್ ಮಾಡಿ ನಾನೇ ಆ ಪೈಪ್ ನೀರು ಬಿಟ್ಟರೆ ಅದು ಫುಲ್ ಲೋಡಾಗಿ ಕೆಳಗೆ ಬೀಳಬೇಕು, ಆ ಟೈಪಲ್ಲಿ ಕಬ್ಬು ಬೆಳೀತಿದೆ ಸರ್. ಅಂದರೆ ಇವಾಗಲೂ ಅಷ್ಟೇ ಸರ್, ಇದು 3 ವರ್ಷ ನಮಗೆ ಅತಿ ಹೆಚ್ಚಾಗಿ ಮಳೆ ಬೀಳ್ತಾರೆ ಸರ್. ಆ ಮಳೆ ಬಿದ್ದಾಗಲೂ ಕೂಡ ನನ್ನ ಜಮೀನಲ್ಲಿ ಒಂದು ಗ್ಲಾಸ್ ನೀರು ಸಿಗಲ್ಲ ಸರ್. ಮಳೆ ನಿಂತ 5 ನಿಮಿಷಕ್ಕೆ ಒಂದು ಗ್ಲಾಸ್ ನೀರು ಸಿಗಲ್ಲ ಸರ್. ಅಂದರೆ ಅಷ್ಟು ಡ್ರೈ ಆಗಿಬಿಡುತ್ತೆ ಸರ್ ಬೇಗ. ಮಳೆ ಹುಯ್ದಾಗ ಬಂದರೆ ಅದು ಮೇಲೆ ಬರೀ ಕಲ್ಲು ಕಾಣುತ್ತೆ ಸರ್, ರೋಡಲ್ಲಿ ಕಲ್ಲು ಹಾಕ್ತಾರೆ ಕಲ್ಲು ಕಾಣುತ್ತೆ ಸರ್ ಅಷ್ಟನಿಗೆರೆ ಕಲ್ಲು. ಕಾಂಚನ ಅವರೇ, ನಿಮ್ಮದು ಯಾವ ಊರವ ಒಟ್ಟೂರು? ನಮ್ಮದು ಅಡುಗೂರು ಸರ್. ಚಿಕ್ಕೇಗೌಡ ಸುಮಿತ್ರಮ್ಮ. ನೀವು ಎಷ್ಟು ಜನ ಮಕ್ಕಳು? ನಾವು ಇಬ್ರು, ಒಬ್ಬ ಅಣ್ಣ ಒಬ್ಬ ನಾವು ಸರ್. ನೀವೆಲ್ಲಿ ತನಕ ಓದಿದಿರಿ? ನಾವು SSLC ಸರ್. ಹೌದಾ? ನಿಮಗೆ ಓದಬೇಕು ಅನ್ನೋ ಆಸೆ ಇತ್ತ? ಓದಬೇಕು ಅನ್ನೋ ಆಸೆ ಇತ್ತ. ಅಥವಾ ಮುಂದೆ ಏನಾದ್ರು ಓದಬೇಕು? ಮುಂದೆ ಏನು ಇಲ್ಲ ಸರ್ ಅಷ್ಟೇ. ಹೌದಾ? ಓಕೆ. ಯಾವಾಗ ಮದುವೆ ಆಗಿತ್ತು? 2007 ಸರ್. ಹೌದಾ? ಓ, 2006 ಜಮೀನ್ ತಗೊಂಡ್ರಿ, 7 ಮದುವೆ ಆಗ್ಬೇಕು. 2007 ಮದುವೆ ಆಯ್ತು ಅಲ್ವೇ? ಅಂದ್ರೆ ಅವರು ರೈತರು ಅಂತ ಗೊತ್ತಿತ್ತಮ್ಮ ನಿಮಗೆ? ರೈತರು ಅಂತ ಗೊತ್ತಿತ್ತಲ್ಲ ಸರ್, ಅವ್ರು ಬೆಂಗಳೂರಲ್ಲಿ ಇದ್ರು ಸರ್. ನಾವು ಒಬ್ಬಳೇ ಮಗಳು, ಆವಾಗಲೇ ಬೆಂಗಳೂರಲ್ಲಿ ಇರ್ತಾರೆ ಅಂತ ಮದುವೆ ಮಾಡಿಕೊಟ್ರು ಸರ್. ಆಮೇಲೆ ಆವಾಗಲೇ ಅಷ್ಟೊಂದು 180 ಗ್ರಾಮ್ ಚಿನ್ನ 80,000 ಕೊಟ್ಟು ಮದುವೆ ಮಾಡಿದ್ರು ಸರ್. ಒಂದು ವರ್ಷ ಇದ್ದು ಸೈಟ್ ಇದೆ ಎಲ್ಲ ಇದೆ ಅಂತ ಮಾಡಿದರು, ಆಮೇಲೆ ಜಮೀನು ಇದೆ ಅಂತ ಮಾಡಿದರು ಸರ್. ನಮಗೆ ಅಂದರೆ ಅಲ್ಲಿ ಸುಖವಾಗಿದ್ದ ಸರ್, ಹಳ್ಳಿ ಬಂದು ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ನಾವಯ್ಯ ಬಂದು ಸೊಟ್ಲಾಗಿ ಅಡ್ಜಸ್ಟ್ ಆಗಿ ಕೊಬ್ಬೆಲ್ಲ ಬೆಳೀತಿದ್ದೆ ಸರ್. ಆಮೇಲೆ ಎಲ್ಲ ನೋಡ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಮಾಡ್ತಾರೆ ಸರ್. ರೈತರು ಅಂದಿದ್ರೆ ಕಾಂಚನ ಅವರು ಮದುವೆ ಆಗ್ತಿರ್ಲಿಲ್ಲ ರಾಜೇಗೌಡರನ್ನ? ಇಲ್ಲ ಸರ್, ನಾವು ಆಗ್ತಿತ್ತಿಲ್ಲ. ಈಗ ಏನನ್ಸುತ್ತೆ ತಾಯಿ? ಈಗ ಏನು ಅನ್ಸಲ್ಲ ಸರ್, ನಮಗೆ ಈಗ ಅಫಿಷಿಯಲ್ ಬೇಡ, ಮನೆ ಹತ್ರನೇ ಇದ್ರಾಗ ಚೆನ್ನಾಗಿರುತ್ತೆ ಸರ್. ಅಲ್ವಾ, ಅಂದ್ರೆ ಬೇರೆ ಹೆಣ್ಮಕ್ಳಿಗೂ ಹೇಳ್ತೀರಾ ನೀವು ರೈತರನ್ನ ಮದುವೆ ಮಾಡ್ತೀರಾ? ಹೇಳ್ತೀವಿ ಸರ್. ನಿಮಗೆ ಎಷ್ಟು ಜನ ಮಕ್ಕಳು? ನಮ್ಗಿಬ್ರು ಗಂಡು ಮಕ್ಕಳು, ಒಬ್ಬ ಅಜಿತ್ ಗೌಡ ಅಂತ, ಒಬ್ಬ ಅರಸ್ ಗೌಡ ಅಂತ ಸರ್. ಹೆಣ್ಣು ಮಗಳಾಗಿದ್ದಿದ್ರೆ ರೈತನ್ ಕೊಡ್ತಿದ್ರಾ? ಕೊಡ್ತಿದ್ದೆ ಸರ್. ಹೌದಲ್ವಾ. ಅಲ್ಲಮ್ಮ, ಈಗ ನೀವು ಬೆಂಗಳೂರಲ್ಲಿ ಇದ್ರಿ ಅಲ್ವೇ, ಜೀವನ ಚೆನ್ನಾಗಿತ್ತು, ಜೀವನ ಹಳ್ಳಿಗೆ ಬಂದ್ಬಿಟ್ರಲ್ಲ ಅಂದ್ರೆ ಸರ್, ಹಳ್ಳಿಗೆ ಬಂದಿದ್ದು ಅಂದ್ರೆ ನಮ್ಗೆ ಆಗ ಅಡ್ಜಸ್ಟ್ ಆಗ್ಬೇಕಲ್ಲ ಸರ್. ನಮ್ಗೆ ಹಳ್ಳಿ, ನೀವು ಹಳ್ಳಿಲೇ ತಾನೇ ಇದ್ದೀವಿ, ಹಳ್ಳಿಯಿಂದ ಬೆಳೆದ್ರೆ ನಮ್ಗೆ ಅಂದ್ರೆ ಹಳ್ಳಿಯ ವಾತಾವರಣ ಅಷ್ಟಾಗಿ ತೋರಿಸಿತ್ತಲ್ಲ ಅಪ್ಪ ಅಮ್ಮ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಇವ್ರು ಭಾರಿ ಕಷ್ಟ ಕೊಟ್ಬಿಟ್ರೆ? ಇಲ್ಲ ಸರ್, ಕಷ್ಟ ಏನಿಲ್ಲ, ನಾವು ಅವ್ರು ಏನು ಮಾಡ್ತಾರೆ ಅದು ಮಾಡಕ್ಕೆ ನಾವು ಇದು ಮಾಡೋ ಸರ್. ಈಗ 2007ರಲ್ಲೇ ನೀವು ಹಳ್ಳಿಗೆ ಬಂದ್ರಿ? ಇಲ್ಲ ಸರ್, 2007ರಲ್ಲಿ ಮದುವೆ ಆಯಿತು, 2008ರಲ್ಲಿ ಊರಿಗೆ ಬಂದ ಸರ್. ಒಂದೇ ವರ್ಷ ಬೆಂಗಳೂರಲ್ಲಿ ಇದ್ದಿದ್ದು, ನನ್ನ ಮಗ ಪ್ರೆಗ್ನೆಂಟಲ್ಲಿ ಬಂದಿದ್ದು ಸರ್. ನೀನು ಹೋಗ್ನಿಲ್ಲ ಸರ್? ಅಲ್ವಾ, ಇವತ್ತಿಗೂ ಒಂದ್ಸಲ್ವ ಮತ್ತೆ ಬೆಂಗಳೂರಿಗೆ ಹೋಗ? ಇಲ್ಲ ಸರ್, ಬೆಂಗಳೂರಿಗೆ ಹೋಗ್ಬೇಕು. ಹೋದ್ರೂ ಅಲ್ಲಿ ಒಂಥರ ಏನೋ ಬೋರ್ ಆದಂಗೆ ಆಗುತ್ತೆ, ಅಲ್ಲಿ ಏನೋ ಇರೋಕ್ಕಾಗಲ್ಲ ಸರ್ ಬೆಂಗಳೂರಿಗೆ ಹೋದರೆ. ಈಗ ಯಾವ ತರಹ ನಿಮ್ಮ ಯಜಮಾನರು ಕಷ್ಟಪಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ಸರ್? ಅವರು ತುಂಬಾ ಕಷ್ಟಪಡ್ತಾರೆ. ತುಂಬಾ ಕಷ್ಟಪಡ್ತಾರೆ ಸರ್ ಅವರು. ಅಂದ್ರೆ ನೈಟು ನಮ್ದು ನೀರು ಸಣ್ಣ ಸರ್, ಅಂದ್ರೆ ಡ್ರೈ ಜಾಗ, ಅಲ್ಲಿ ಕಲ್ದು ಭೂಮಿ ಜಾಗ. ಅಂದ್ರೆ ನಮ್ದು ಮೂರ್ ಬಾವಿ ಇದೆ ಸರ್, ಮೂರ್ ಬಾವಿಲಿವೆ ಏನು ಅಂತ ನೀರಿಲ್ಲ ಸರ್ ನಮ್ಗೆ. ಅಂದ್ರೆ ಟ್ರಿಪ್ ಮಾಡ್ಕೊಂಡಿದೀವಿ, ಇವರು 2 ಗಂಟೆ 3 ಗಂಟೆ ಗಂಟ ನೋಡ್ಕೊಂಡ್ ಬಾವಿ ಅನ್ ಮಾಡ್ಕೊಂಡು ಇದ್ ಮಾಡ್ತಾರೆ ಸರ್. ಅಲ್ವಾ, ಯಾವ ರೀತಿ ನೀವು ಸಹಕಾರ ಕೊಡ್ತಾ ಇದೀರಿ? ನಾವು ಯಾವ ರೀತಿ ಸಹಕಾರ ಕೊಡ್ತಾ ಇದೀವಿ ಅಂದ್ರೆ ಸರ್, ಅವರು ಏನು ಮಾಡ್ತಾರೆ ಆ ತರ ಅವ್ರ ಜೊತೆ ನಾವು ಕೈ ಜೋಡಿಸಿ ಭಂಗ ಮಾಡ್ತೀವಿ ಸರ್. ಅಲ್ವಾ, ನಿಮ್ಮ ತಂದೆ ತಾಯಿನೂ ವ್ಯವಸಾಯ ಮಾಡೋರು? ನಿಮ್ಮ ಅಣ್ಣನೂ ವ್ಯವಸಾಯ ಮಾಡ್ತಾರೆ? ನಮ್ಮ ಅಣ್ಣನೂ ವ್ಯವಸಾಯ ಸರ್. ಅವರೆಲ್ಲ ಏನು ಬೆಳಿತಾರೆ ತಾಯಿ? ಅವರು ಆ ಕಡೆ ಸರ್ ಚಂದ್ರಾಯಪಟ್ಟಣ ಸೈಡು, ನಮ್ಮ ಥರ ಏನು ಮಾಡಲ್ಲ ಸರ್, ರಾಗಿ ಪಾಗಿ ಬೆಳೆಲ್ಲ. ಅವರು ಭತ್ತ ಕಬ್ಬು ತೋಟ ಅಷ್ಟೇ ಸರ್. ಯಾರು ಯಜಮಾನರು ವ್ಯವಸಾಯ ಚೆನ್ನಾಗಿ ಮಾಡ್ತಾರೋ, ನಿಮ್ಮ ಅಪ್ಪ ಅಥವಾ ನಿಮ್ಮ ಅಣ್ಣ ಚೆನ್ನಾಗಿ ಮಾಡ್ತಾರ ಸರ್? ಅವ್ರಿಗೂ ಇವ್ರಿಗೂ ಹೋಲಿಸಿದ್ರೆ ನಮ್ಮ ಅಂದರೆ ಚೆನ್ನಾಗಿ ಮಾಡ್ತಾರೆ ಸರ್. ಹೌದಾ, ಯಾವ ಥರ ಹೋಲಿಸ್ತೀರಿ ಅಂದರೆ ಸರ್? ನಾವು ಗೊಬ್ಬರ ಗಿಬ್ಬರ ಏನು ಅಷ್ಟು ಹಾಕಲ್ಲ ಸರ್, ಕೆಮಿಕಲ್ ಗೊಬ್ಬರ ಹಾಕಲ್ಲ, ಎಲ್ಲ ಸಹಾಯ ಇದ್ರಾಗಿ ಬೆಳಿತೀವಿ. ಆಮೇಲೆ ಜೀವಾಮೃತ ಮಾಡ್ಕೊಂಡು ಬೆಳಿತೀವಿ ಸರ್, ನಾವೇ ರೊಳಿಂಗ್ ಗೊಬ್ಬರ ಅದೆಲ್ಲನೂ ಮಾಡ್ಕೊಂಡು ಬೆಳಿತೀವಿ ಸರ್. ಹೌದಾ, ನಿಮ್ಮ ಅಪ್ಪ ನಿಮ್ಮ ಅಣ್ಣ ಆ ಥರ ಬೆಳೆಯಲ್ಲ? ಆ ಥರ ಮಾಡಲ್ಲ ಸರ್, ಅವರು ಮಾಮೂಲಿ ಗೊಬ್ಬರ ಚೀಲದ ಗೊಬ್ಬರ ಹಾಕ್ತಾರೆ ಸರ್. ಹಾಕಿದ್ರೇನು ಇಳುವರಿ ಚೆನ್ನಾಗಿ ಬರಲ್ವೇ ಅದು ಸರ್? ಅಂದರೆ ನಾವು ರೈತರುಗಳು ಅರ್ಥ ಮಾಡ್ಕೊಂಡು ನಾವು ಗೊಬ್ಬರ ಹಾಕ್ತೀವಿ ಅಂದರೆ ಕೆಲವರು ಸಾಯವಾಗಿ ಬೆಳಿಬೇಕು ಅಂತ ತಿನ್ನಬೇಕು ಅಂತ ಇದು ಮಾಡ್ತಾರೆ ಸರ್. ನಾವು ರೈತರುಗಳು ಅಂತೀವಿ ಚೆನ್ನಾಗಿ ಬೆಳೆ ಬರಬೇಕು ಅದು ಮಾಡಬೇಕು ಅಂತ ಇದು ಮಾಡ್ತಾರೆ ಸರ್. ಅದನ್ನೇ ಅಮ್ಮ ನಾನು ನಿಮ್ಮನ್ನು ಕೇಳೋದು, ಯಾವ್ದು ಸರಿ ಅಂತ, ಗೊಬ್ಬರ ಹಾಕ್ಬಿಟ್ಟು ಜಾಸ್ತಿ ಬೆಳೆಯೋದು ಒಳ್ಳೆಯದು? ಇಲ್ಲ ಸರ್, ಗೊಬ್ಬರ ಹಾಕ್ಬಾರ್ದು ಸರ್ ರೈತರು. ಹೌದೇ, ಹಾಕ್ತಲ್ಲ ಇದ್ರೆ ಇಳುವರಿ ಕಮ್ಮಿ ಆಗ್ಬಿಡತ್ತಲ್ಲ, ಆದ್ರಾಗ್ಲಿ ಅಂತಲ್ಲ. ಹೊಸ ದುಡ್ಡು ಕಡಿಮೆ ಆದರೂ ಚಿಂತೆ ಇಲ್ಲ, ದುಡ್ಡು ಕಮ್ಮಿ ಅಂದ್ರೆ ದುಡ್ಡು ಕಮ್ಮಿ ಯಾರು ಸಿಕ್ಕಿಲ್ಲ ಸರ್, ಜನರುಗಳು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಸರ್. ಹೌದೇ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಹೇಳಿ ಗೌಡ್ರೆ, ಈಗ ಕಬ್ಬು ಬೆಳೀತಾ ಇದ್ರಿ, ಆಮೇಲೆ ಸಮಗ್ರ ಕೃಷಿ ಮಾಡಿ ಅಂತಂದ್ರು, ಏನು ಬದಲಾವಣೆ ಮಾಡಿಕೊಂಡ್ರಿ ನಿಮ್ಮ ಜಮೀನಲ್ಲಿ? ಸರ್, ನಾನು ಅಲ್ಲಿ ಕೆವಿಕೆ ಅವರು ಕೆಲವು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಹೇಳಿದ ಮೇಲೆ ನನಗೆ ಕೆಲವು ತೋಟಗಳು ನೋಡಿದ್ಮೇಲೆ ಸರ್ ನನಗೊಂದು ಸ್ಫೂರ್ತಿ ಬಂತು ಸರ್. ಏನು ಅಂತಂದರೆ, ಸಾವಯವ ಕೃಷಿನೇ ಮಾಡಬೇಕು, ಸೀಮೆ ಗೊಬ್ಬರನ ಹಾಕ್ಬಾರ್ದು, ನಮ್ಮ ಆರೋಗ್ಯ ಅನ್ನೋದು ಮುಖ್ಯ. ಆದರೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿ ನನಗೆ ಬಂತು ಸರ್. ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ಬೋದಲ್ಲ ಸರ್. ಹಾಗಾಗಿ ನಾನು ಆ ಮಣ್ಣಿನ ಆರೋಗ್ಯನ ಕಾಪಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕೆಮಿಕಲ್ ಗೊಬ್ಬರನ ಆದಷ್ಟು ಕಮ್ಮಿ ಮಾಡ್ಕೊಬಂದೆ ಸರ್. ಅವಾಗ ಕಮ್ಮಿ ಮಾಡ್ತಾ ಮಾಡ್ತಾ ಕಮ್ಮಿ ಮಾಡಿಬಿಟ್ಟೆ ಸರ್. ಅದಕ್ಕೋಸ್ಕರ ನಾನು ಎರವಳಿನ ತೊಟ್ಟಿನ ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ಸ್ಕೊಂಡಿದ್ದೀನಿ ಸರ್, ಕಟ್ಸ್ಕೊಂಡಿದ್ದೀನಿ ಸರ್, ಒಂದು 20-40 ಕಟ್ಸ್ಕೊಂಡಿದ್ದೀನಿ ಸರ್. ಅದು ಅದಕ್ಕೆ ಸರ್ ನನ್ನ ತ್ಯಾಜ್ಯ ವಸ್ತುಗಳು ಅಂದರೆ ನನ್ನ ಹತ್ರ ಏನು ಕಳೆ ಬರುತ್ತೆ, ವೇಸ್ಟೇಜು, ಹಸಿ ಎಲೆ ಗೊಬ್ಬರಗಳು ಏನೇನಿರುತ್ತೆ ಬದುಗಳಲ್ಲಿ, ಅದೆಲ್ಲ ಅಂತ ಒಂದು ರೊಳಿಕ್ ಹಾಕೊಂಡು ಎರವಳ ಬಿಟ್ಟಿದ್ದೀನಿ ಸರ್. ಆಯಿತು, ಎರವಳ ಬಿಟ್ಟು ಮತ್ತೆ ಅಲ್ಲಿಂದ ನಾನು ಗೊಬ್ಬರನ ತೆಗೆದು 4 ತಿಂಗಳಿಗೆ 5 ತಿಂಗಳಿಗೆ ಒಂದೊಂದ್ಸಲ ಗಿಡಗಳಿಗೆ ಕೊಡ್ತೀನಿ ಸರ್. ಈಗ ನಿಮ್ಮ ತೋಟ ಹೇಗಿದೆ ಅದನ್ನು ಹೇಳಿ ಗೌಡ್ರೆ. ಈಗ 4 ಎಕರೆ ಜಮೀನಲ್ಲಿ ಏನೇನು ಬೆಳೆ ಇದೆ ಹೇಳಿ ಸರ್. ನನಗೆ ಸರ್ ಒಂದು ಆಸೆ ಸರ್, ಪ್ರಪಂಚದಲ್ಲಿ ಇರೋದೆಲ್ಲ ನನ್ನ ಹತ್ರ ಇರಬೇಕು. ನೋಡ್ರಿ ಎಂತ ಒಳ್ಳೆ ಆಸೆ ಇಟ್ಕೊಂಡಿದ್ದಾರೆ ಕಾಂಚನ ಅವ್ರೆ, ನಿಮಗೂ ಅನ್ಸಲ್ವೇನ್ರಿ? ನಮಗೂ ಅನಿಸುತ್ತೆ ಸರ್. ಪ್ರಪಂಚದಾಗ ಇರೋದೆಲ್ಲ ನಿಮ್ಮ ಜಮೀನಾಗಿದೆ, ಹಣ್ಣಿನ ಗಿಡಗಳೆಲ್ಲ ಇದೆ ಸರ್. ಹೌದಾ? ಇರಬೇಕು ಅಂತ ಅನ್ಸ್ಕೊಂಡು. ಆಮೇಲೆ ಸರ್ ನನಗೆ ತಿಳಿದಿದ್ದು ಸರ್, ಈಗ ನಾನು ಪ್ರಪಂಚದಲ್ಲಿ ಇರಬೇಕು ಅನ್ನೋ ಆಸೆ ಇದೆ ಸರ್, ಬಟ್ ಅದ್ರಲ್ಲಿ ನಾನು ತಿಳಿದಿದ್ದು ಸರ್, ಯಾವುದೇ ಒಂದು ರೈತರುಗಳು ಬಂದು ಇಲ್ಲ ಅಂದರೆ ಅದು ತರಬೇಕು ಸರ್. ಅದೇ ಥರ ಸರ್ ಇವಾಗ ಒಂದು 120 ಜಾತಿಯಷ್ಟು ಗಿಡಗಳಿದಾವೆ ಸರ್, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಮೆಡಿಸಿನ್ ಪ್ಲಾಂಟ್ಸ್ಗಳು. ಹೆಸರು ಹೇಳ್ಬಿಡ್ರಪ್ಪ ಒಂಚೂರು ನೆನಪಿದ್ರೆ. ಇದಾವೆ ಸರ್ ಹೇಳಿ. ನೆನಪಿದ್ದಾವೆ ಸರ್, ಬಟರ್ಫ್ರೂಟ್ ಇದೆ, ಅಂಜೂರ ಇದೆ, ಬಟರ್ಫ್ರೂಟ್ ಒಂದು 30 ಇದೆ, ಅಂಜೂರ ಒಂದು 30 ಇದೆ, ದಾಳಿಂಬೆ ಒಂದು 30 ಇದೆ, ನುಗ್ಗೆ ಒಂದು 30 ಇದೆ, ನಿಂಬೆ ಒಂದು 30, ಈರುಳ್ಳಿ ಒಂದು 40, ಗಜನಿಂಬೆ, ಆಮೇಲೆ ವೈಟ್ ನೇರ್ಲೆ, ಜಂಪ್ ನೇರ್ಲೆ, ಆಮೇಲೆ ನೋನಿ, ಸ್ಟಾರ್ ಫ್ರೂಟ್ಸು, ಕಿವಿಹಣ್ಣು, ರಾಂಬೂಟನ್ನು, ಸೀತಾಫಲ, ಲಕ್ಷ್ಮಣ ಫಲ, ರಾಮಫಲ, ಮೊಟ್ಟೆಹಣ್ಣು, ಆಮೇಲೆ ಏಲಕ್ಕಿ, ಕೋಕೋ, ತುಂಬ ಇದೆ ಸರ್. ಈ ಥರ ಎಲ್ಲ ಎಲ್ಲ ಇರಬೇಕು ಅನ್ನೋ ಒಂದು ಸರ್. ಹಾಗೆ ನಾನು ಜೇನು ಕೃಷಿಗೂ ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಸರ್. ತಡ್ರಿ, ಇನ್ನೇನಾದ್ರು ಬಿಟ್ರೇನ್ರಿ ಅವರು? ಅವ್ರು ಹೇಳಿದ್ರಲ್ಲಿ ಬಿಟ್ಟಿದ್ದಾರೆ ಸರ್, ಅಂದರೆ ಮರ್ತು ಹೇಳಿ, ನೀವು ಹೇಳಿ, ನಿಮಗೆ ನೆನಪಿರೋದು? ನಮಗೆ ಅಷ್ಟು ನೆನಪಿಲ್ಲ ಸರ್, ಅವಳು ಅವ್ರು ಹೇಳಿದ್ದೆ ಅಷ್ಟು ನೆನಪಿದೆ ಸರ್. ಹೌದು, ಮತ್ತೆ ಬಿಟ್ರು ಅಂತಂದ್ರೆ ಅಂದರೆ 5 ಹಣ್ಣು, ಅಪ್ಪರ ಇದೆಲ್ಲ, ಅಪ್ಪರ ಹಣ್ಣಿದೆ, ತೆಂಗಿದೆಯಾ? ತೆಂಗಿನ ಮರ ಇದೆ ಸರ್. ಎಷ್ಟಿದಾವೆ? ಒಂದು 250 ಇದೆ ಸರ್. 250. ಓ, ಮತ್ತೆ ಅಡಿಕೆ ಹಾಕಿದಿರಾ? ಅಡಿಕೆನೂ ಹಾಕಿದ್ದೀವಿ ಸರ್. ಅದೆಷ್ಟದೆ? ಅದೊಂದು 60 ಇದೆ ಸರ್. ವೆರಿ ಗುಡ್. ಆಮೇಲೆ ಬೇರೆ ಮರ ಗಿಡಗಳನ್ನ ಏನೇನು ಹಾಕೊಂಡಿದ್ದೀರಿ? ಮರಗಳು ಸರ್ ಅಂದರೆ ಬರ್ಕೆ ಗಿಡ ಹಾಕಿದ್ವಿ, ಶ್ರೀಗಂಧ ಹಾಕಿದ್ದೀವಿ, ರಕ್ತ ಚಂದನ ಹಾಕಿದ್ದೀವಿ ಸರ್. ವೆರಿ ಗುಡ್. ಆಮೇಲೆ ಸೀಪಿನ ಮರ, ದಾಳಿಂಬೆ ಗಿಡ, ಇಳ್ಳಿ, ಆಮೇಲೆ ವಾಟ್ರಫಲ್ಲು, ಅಂಜೂರ, ದಪ್ಪಂಜೂರ, ಆಮೇಲೆ ಗಜ್ನಿಂಬೆ, ಸಣ್ಣಿಂಬೆ ಎಲ್ಲಾನು ಹಾಕಿದ್ದೀವಿ ಸರ್. ಸೇಬು, ಮಾವು, ಮಾವು ಹಾಕಿದ್ದೀವಿ ಸರ್. 2 ತರ ಹಾಕಿದ್ದೀವಿ ಸರ್. ಉಳುಮಾವು ಹಾಕೊಂಡಿದ್ದೀರಿ? ಯಾಕೆ ಉಪ್ಪಿನಕಾಯಿ ಹಾಕಕ್ಕ? ಉಪ್ಪಿನಕಾಯಿನೂ ಹಾಕ್ಬೋದು ಸರ್, ಅಂದರೆ ಗಿಣ್ಮಾವು ಸರ್, ಅದು ಸ್ಪೀಡ್ ತಿನ್ನಕ್ಕಾಗಲ್ಲ, ಇದಾದ್ರೆ ಉಳುಮಾವು ತಿನ್ಬೋದಲ್ಲ ಸರ್. ಸೀಬೆ, ಸಪೋಟ, ನೇರಳೆ, ಹಲಸು ಎಲ್ಲಾನು ಹಾಕಿದ್ದೀವಿ ಸರ್. ಅದೇ ಮತ್ತೆ ನೆನಪಾಗ್ತಾ ಇಲ್ಲ. ಹಲಸಿನ ಮರ ಇದೆ, ಆಮೇಲೆ ಸಪೋಟ ಇದೆ. ಇಷ್ಟೆಲ್ಲ 4 ಎಕರೆ ಜಮೀನೆಲ್ಲ ಇದೆಯಾ? 4 ಎಕರೆ ಜಮೀನ ಇದೆ ಸರ್. ಹೆಂಗ ಹಾಕಿದ್ರಿ ಗೌಡ್ರೆ ಇಷ್ಟೊಂದು ಮರ ಗಿಡಗಳನ್ನ? ಸರ್ ಇದ್ರ ಜೊತೆಗೆ ಸರ್ ನಾನು 1 ಎಕರೆ ಅರಿಶಿನ, ಶುಂಠಿ, ಮತ್ತೆ ನವಣೆ, ಸಜ್ಜೆ, ಅರ್ಕ, ಮತ್ತೆ ರಾಗಿ, ಜೋಳ, ಪ್ರತಿಯೊಂದು ಬೆಳೆನ ಕೂಡ ಮಾಡಿದ್ದೀನಿ ಸರ್. ನಾನು ತೋಟದೊಳಗೆ ತೋಟದೊಳಗಡೆ ಅದು ಅಡಿಕೆ ಮರ ಸರ್. ನಾನು ಏನ್ ಮಾಡಿದೀನಿ ಅಂತಾನೆ ಸರ್, ಜಮೀನ ಸ್ವಲ್ಪ ಒಂದು 1 ಇಂಚು ಕೂಡ ಜಮೀನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಲಿ ಒಂದು ತುಂಡು, ಒಂದು ಹೊಲ ಅಂತೀವಿ ಸರ್, ಒಂದು ಹೊಲಕ್ಕೆ ಸರ್ 2 ಲೈನ್ ತೆಂಗಿನ ಮರ ಮಾಡಿದ್ದೀನಿ ಸರ್. ಅದ್ರ ಕೆಳಗಡೆ ಒಂದು ಬೊದ ಬರುತ್ತೆ ಸರ್, ನೀರು ಹೋಗ್ಬಾರ್ದು ಅಂತ ಕಟ್ಟಿರ್ತೀವಿ ಸರ್. ಆ ಬೊದನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಬಟರ್ಫ್ರೂಟ್ ಸ್ವಲ್ಪ 10-12 ಅಡಿ ಬಿಟ್ಟು ಒಂದು ಅಡಿಕೆ ಗಿಡ ಮಾಡಿದ್ದೀನಿ ಸರ್ ಹಬ್ಬದಿನಲ್ಲಿ. ಅಲ್ಲ ಈಗ ತೆಂಗು ಎಷ್ಟಡಿ ಅಂತರದಲ್ಲಿ ಹಾಕೊಂಡಿದ್ದೀರಿ ಸರ್? 30-32 ಅಡಿ ಮೇಲೆ ಸರ್. 30 ಅಡಿ. ಈಗ 4 ಎಕರೆ ಪೂರ್ತಿ ತೆಂಗಿದೆಯಾ? ಹೆಚ್ಚು ಕಮ್ಮಿ ಇದೆ ಸರ್. ಇದೆ ಇದೆ ಸರ್. ಆಮೇಲೆ 1 ಎಕರೆ ಖಾಲಿ ಇದೆ ಸರ್, 3 ಎಕರೆ ತೋಟ ಇದೆ ಸರ್. 3 ಎಕರೆ. ಅಂದ್ರೆ ತೆಂಗಿನ ಸಂಖ್ಯೆ ಜಾಸ್ತಿ ಹೇಳಿದ್ರಲ್ಲ ಮೇಡಮ್. ಎಷ್ಟಿದೆ ತೆಂಗು ನಿಮ್ಮ ಹತ್ರ? 200 ಚಿಲ್ಲರೆ ಇದೆ ಸರ್. ಹೌದಾ? ಸಂತೋಷ. ಆಮೇಲೆ ಆಮೇಲೆ ಸರ್ ಎಲ್ಲ ಗಿಡಗಳಿಗೂ ಅಷ್ಟೇ, ಬದುಗಳಿಗೂ ಅಷ್ಟೇ ಸರ್, ಒಂದು 30 ಅಡಿಕೆ ಮಾಡಿದ್ದೀನಿ ಸರ್, 30 ಬಟರ್ಫ್ರೂಟ್ ಮಾಡಿದ್ದೀನಿ, ಇನ್ನೊಂದು ಬದಿಗೆ ಸರ್ 30 ಅಂಜೂರ ಮಾಡಿದ್ದೀನಿ, 30 ಅಡಿಕೆ ಮಾಡಿದ್ದೀನಿ ಸರ್. ಹಾಗೆ ಕೆಳಗಡೆ ಬಂದರೆ ಇನ್ನು 30 ನಿಂಬೆ, 30 ಅಡಿಕೆ, 30 ಈರುಳ್ಳಿ, 30 ಅಡಿಕೆ, ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಸರ್. ಆಮೇಲೆ ಇನ್ನೊಂದು ತೋಟದಲ್ಲಿ ಸರ್ ಬೇರೆಯವರೆಲ್ಲ ಒಂದು 1 ಎಕರೆ ಜಮೀನು ಇಟ್ಕೊಂಡು 5 ಎಕರೆ ಜಮೀನು ಇರೋರಿಗೆ ನಾವು ಮಾತಾಡ್ಲಿಕ್ಕಾಗಲ್ಲ ಸರ್. 5 ಎಕರೆ ಇಟ್ಟರೆ ಒಂದು ಹೋಟ್ಲಲ್ಲಿ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಿದ್ರೆ 1 ಎಕರೆ ಆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ನಾವು 1 ಎಕರೆ ಇಟ್ಟರೂ ಕೂಡ 5 ಎಕರೆ ಇರೋರಿಗೆ ಸಮವಾಗಿ ನಾವು ಬದುಕಬೇಕು ಅನ್ನೋದಕ್ಕೆ ಒಂದು 1 ಎಕರೆನೂ ಕೂಡ ಅದೇ ಥರ ಮಾಡಿದ್ದೀನಿ ಸರ್. ಹೇಗೆ ಮಾಡಿದ್ದೀರಿ? ಆ ಜಮೀನಲ್ಲಿ ಸರ್ ನಾನು ತೆಂಗಿದೆ ಸರ್, ತೆಂಗುಗಳಗಡೆ ಒಂದು 50 ಅಡಿಕೆ ಗಿಡ ಮಾಡಿದ್ದೀನಿ ಸರ್. 50 ಅಡಿಕೆ ಗಿಡದ ಸೆಂಟ್ರಿಗೆ ಸರ್ 50 ಅಡಿಕೆ ಗಿಡ ಒಂದು ನಮಗೆ 4 ವರ್ಷ ಫಲ ಬರಲ್ಲ ಸರ್. ಫಲ ಬರದೇ ಇರಬೇಕಾದ್ರೆ ನಾವು ಅಡಿಕೆ ಗಿಡದ ಮಧ್ಯದಲ್ಲಿ ಪಪ್ಪಾಯಿ ಹಾಕೊಂಡಿದ್ದೀನಿ ಸರ್. ಪಪ್ಪಾಯಿ 8 ತಿಂಗಳಿಗೆ ಲಾಭ ಕೊಡ್ತಾಯಿತ್ತು ಸರ್. ಮತ್ತು ಆ ಪಪ್ಪಾಯಿಗೆ ಒಂದು ಅಡಿಕೆ ಒಂದು ಪಪ್ಪಾಯಿ ಆಗ್ತಾ ಬಂದೆ ಸರ್. ಇನ್ನು ಈ ಕಡೆ ಪೇಸ್ ಇರೋದ್ರಲ್ಲಿ ಜಾಗ ಸರ್, ಅಲ್ಲಿ ಜಾಗ ಇರೋದ್ರಲ್ಲಿ ಒಂದು ಜೋಳ ಹಾಕೊಂಡೆ ಸರ್. ಜೋಳದ ಮಧ್ಯದಲ್ಲಿ ಒಂದು ನೇಗಿಲನ್ನು ಬಿಟ್ಕೊಂಡು ಒಂದು ತೊಗರಿ ಹಾಕೊಂಡೆ ಸರ್. ನಾವು 3 ತಿಂಗಳಿಗೆ ಹಸುಗಳು ಇದಾವೆ ಸರ್, ನಾನು 4 ಹಸುಗಳು ಇದ್ದಾವೆ, 2 ಕರು ಇದ್ದಾವೆ. ಆ ಹಸುಗಳಿಗೆ ಮೇವು ಕೂಡ ಆಗುತ್ತೆ ಸರ್. ಅದು ನೆಕ್ಸ್ಟು ತೊಗರಿ ಬರುತ್ತೆ ಸರ್. ತೊಗರಿ ಕಾಯಿ ನಾವು ಬಿಡಿಸ್ಕೊಂಡ್ರೆ ತೊಗರಿ ಸೊಪ್ಪೆಲ್ಲ ಪಪ್ಪಾಯಿ ಗಿಡಕ್ಕೆ ಮತ್ತು ಅಡಿಕೆ ಗಿಡಕ್ಕೆ ಹೋಗುತ್ತೆ ಸರ್, ಬೀಳುತ್ತೆ ಸರ್, ಜಮೀನಿಗಾಗುತ್ತೆ ಸರ್. ಆಮೇಲೆ ಅದ್ರ ಜೊತೆಗೆ ನಾವು ಜೀವಾಮೃತ ಸ್ವಲ್ಪ ಮಾಡ್ಕೊತೀವಿ. ಆ ಜೀವಾಮೃತನ ಕೊಟ್ಕೊಂಡು ದಶಪರ್ಣಿ ಕಷಾಯ ಕಾಯಿಲೆಗಳೇನಾದ್ರು ಬಂದರೆ ಅದನ್ನು ಮಾಡ್ಕೊತೀನಿ. ಆಮೇಲೆ ಮೀನಿನ ಒಂದು ಸೆಡ್ ಅಸೆಡ್ ಅಂತ ಹೇಳ್ತಾರೆ ಸರ್, ಅದನ್ನು ಕೂಡ ಮಾಡ್ಕೊಂತಿದ್ದೀನಿ ಸರ್. ಹೇಗೆ ಮಾಡ್ತೀರಿ ಸರ್? ಮೀನು ನನ್ನ ಹತ್ರ, ನಾನು ಕೂಡ ಮೀನು ಕೂಡ ಸಾಕಿದ್ದೀನಿ ಸರ್. ಎಲ್ಲಿ? ಅಲ್ಲೇ ಮಾಡಿದ್ದೀನಿ ಸರ್, ಸ್ವಲ್ಪ ತೊಟ್ಟಿ ಮಾಡಿದ್ದೀನಿ ಸರ್. ಆದರೆ ನನ್ನ ದೃಷ್ಟಿ ಇನ್ನೊಂದು ಆರೋಗ್ಯ ದೃಷ್ಟಿನ ನೋಡಬೇಕು ಅಂದ್ಬಿಟ್ಟು ಸರ್, ವಾರದಲ್ಲಿ 7 ದಿನ ಒಂದು ಡಿಫ್ರೆಂಟ್ ಊಟ ಮಾಡಬೇಕು ಅನ್ನೋ ಒಂದು ಆಸೆ ಸರ್. ಈಗ ಸೋಮವಾರ ಆಯ್ತು ಅಂದರೆ ಒಂದು ತರಕಾರಿ ಊಟ ಮಾಡಬೇಕು. ತಡೀರಿ, ಅದನ್ನ ಮೇಡಮ್ ಹೇಳ್ತಾರೆ, ಹೇಳಿ ಮೇಡಮ್. ವಾರದ 7 ದಿವಸ ಡಿಫ್ರೆಂಟ್ ಊಟ. ಡಿಫ್ರೆಂಟ್ ಊಟ ಅಂದರೆ ಸರ್, ಒಂದಿನ ತರಕಾರಿ ಸಾರು, ಒಂದಿನ ಮೀನು ಸಾರು, ಒಂದಿನ ನಾಟಿ ಕೋಳಿ ಸಾರು, ಒಂದಿನ ಮೊಟ್ಟೆ ಸಾರು ಸರ್. ನಾಲ್ಕೇ ಆಯಿತು, ಇನ್ನು 3 ದಿವಸ? ಇನ್ನು 3 ದಿನ ಸರ್. ಇವ್ರು ಹೇಳ್ತಾರೆ, ಹೇಳಿ ರಾಜೇಗೌಡ್ರ. ಮನೇಲಿ ಎಲ್ಲ ತರ ತರಕಾರಿನೂ ಇದೆ ಸರ್. ಆಯ್ತು, ತರಕಾರಿ ಸಾರು ಆಯ್ತಲ್ಲ, ತರಕಾರಿ ಮೀನು ಆಯ್ತು, ಕೋಳಿ ಸಾರು ಆಯ್ತು, ಮೊಟ್ಟೆ ಸಾರು ಆಯ್ತು, ಕಾಳು ಸಾರು, ಕಾಳು ಸಾಂಬಾರು 5 ಆಯ್ತು, ಇನ್ನು 2 ದಿವಸ ಕಾಳು ಸಾಂಬಾರು, ಆಮೇಲೆ ಇದು ಸೊಪ್ಪು, ಹಾ ಸೊಪ್ಪಿನ ಸಾರು ಬರೋ, ಮತ್ತೆ ಕುರಿ ಪರಿ ಸಾಕಿಲ್ವೇ? ಕುರಿ ಹೊಂದಿದೆ ಸರ್, ಅದು 500-600 ರೂಪಾಯಿ ಕೆಜಿ ಅಲ್ಲ ಸರ್. ನೀವೇ ಸಾಕಬಹುದಲ್ಲ, ಒಂದೊಂದು ಕುಯ್ಯಕ್ಕಾಗಲ್ಲ ಸರ್. ವರ್ಷಕ್ಕೆ ಸರ್ ಹಬ್ಬ ಹುಣ್ಣಿಮೆಗೆ ಒಂದೊಂದಾಗುತ್ತೆ. ಹೌದು, ಅಂದ್ರೆ ತರೋದಿಲ್ಲ ನೀವು ಹೊರಗಿಂದ? ತರೋದಿಲ್ಲ ಸರ್. ಅಲ್ಲಮ್ಮ, ದಿನಕ್ಕೆ ಒಂದೊಂದು ತರ ಊಟ ಅಂದ್ರೆ ಅಡಿಗೆ ಬೇಯಿಸಕ್ಕ ಕಷ್ಟ ಆಗಲ್ಲ? ಕಷ್ಟ ಆಗಲ್ಲ ಸರ್, ನಾವು ಯಾರು ಬಂದ್ರು ತೋಟ ನೋಡಕ್ ಬಂದು ಹಂಗೆ ಕಳ್ಸಲ್ಲ ಸರ್. ಇರೋದು ಮಾಡಿ ಕಳಿಸ್ತೀವಿ ಸರ್. ಓಹೋ, ಈ ಚಿಕನ್ ಊಟ ಯಾವತ್ತು ಹಾಕ್ತೀರಾ ಹೇಳಿ, ಯಾವತ್ತು ಬರ್ತೀನಿ ನಾನು? ಬನ್ನಿ ಸರ್, ನೀವು ಮಾಡ್ತೀವಿ ಆ ಕಡೆ. ಇಂಥ ದಿವಸ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ರೇನ್ರಿ? ಅಯ್ಯ, ಚಿಕನ್ ಮೀನು ಮಾಡ್ಕೊಂಡಿದ್ವಿ ಸರ್. ಹೌದಾ? ಚಿಕನ್ ಮಾಡ್ಕೊಂಡಿದ್ವಿ ಅಂದ್ರೆ ನೆಂಟರಿಗೆಲ್ಲ ಗೊತ್ತು ಮಾಡ್ತಾರೆ ಅಂತಂದ್ರೆ, ನೆಂಟರು ಬಂದ್ರೆ ಆ ದಿವಸ ಬಂದು ತಿನ್ಕೋಬಹುದು. ಯಾವ ಟೈಪ್ ಅಲ್ಲಿ ಬರ್ತಾರೆ ಆ ಟೈಪ್ ಅಲ್ಲಿ ಅಲ್ಲೇ ಮೀನು ಇರ್ತದೆ ಸರ್, ಅಲ್ಲೇ ಹಿಡ್ದಾಗ ಮಾಡ್ಕೊಡ್ತೀವಿ. ಬಹಳ ಖುಷಿ ಆಯ್ತು ಕಣ್ರಿ ಅಲ್ವಾ? ನಾವು ಹೇಗೆ ಬೆಳಿತೀವೋ ಹಾಗೆ ಬದುಕಬೇಕು ಅಲ್ವಾ ಕಾಂಚನ ಸರ್? ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಸರ್. ನಾವು ಏನ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡ್ಬೋದು ಸರ್, ದುಡ್ಡು ಹಣ ಇವೆಲ್ಲ ಸಂಪಾದನೆ ಮಾಡ್ಬೋದು ಸರ್, ಬಟ್ ಆರೋಗ್ಯನ ಎಲ್ಲರೂ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಸಂತೋಷ ಕಣಪ್ಪ, ಈಗ ತೊಟ್ಟಿ ಇದೆಯಲ್ಲಪ್ಪ, ಹೆಂಗ್ ತೊಟ್ಟಿ ಮಾಡಿದಿರಿ ಮೀನ್ ಸಾಕಕ್ಕೆ? ಹೌದು ಸರ್, ಒಂದು 10 ಅಡಿ ಹಿಂಗ್ ತಗೊಂಡಿವಿ ಸರ್, ಒಂದು 20 ಅಡಿ ಉದ್ದ ತಗೊಂಡು ಸರ್. ಸಿಮೆಂಟ್ ತೊಟ್ಟಿ? ಸಿಮೆಂಟ್ ತೊಟ್ಟಿ ಸರ್, ನಂದು ನೀರು ನಿಲ್ಲಲ್ಲ ಅಂತ ಹೇಳಿದೆ ಸರ್, ಕಲ್ನೆಲ್ಲ ತುಂಬಾ ಕಲ್ನೆಲ್ಲ. ನಾನು ಹಿಂಗ ಗುಂಡಿ ಒಂದು ಮಾಡಿಸಿದ್ದೆ ಸರ್, ಅದಕ್ಕೆ ಏನಾರ ಒಂದು ಮಾಡ್ಬೇಕು ಅಂದ್ಬಿಟ್ಟು ನಾನು ಮಳೆಗಾಲದಲ್ಲಿ ನೀರು ತುಂಬಿಸಿದ್ದೆ ಸರ್. 6 ಗಂಟೆ ನೀರು ತುಂಬಿಸ್ತೆ, ಬೆಳಗ್ಗೆ ನಾನು ಹಸು ಹಾಲು ಕರಿಯಕ್ಕೆ ಅಂತ ಹೇಳಿದಾಗ 5:30 ಸರ್. ಆ 5:30 ಟೈಮಲ್ಲಿ ಆ ಹಿಂಗ ಗುಂಡಿ ತಕ್ಕ ಹೋದ್ರೆ ಸರ್, ಒಂದು ಸ್ವಲ್ಪನೂ ನೀರು ಇರಲ್ಲ ಸರ್. ಈಗ ಸಿಮೆಂಟ್ ತೊಟ್ಟಿ ಮಾಡಿ ಅದರಲ್ಲಿ ಮೀನು ಸಾಕ್ತಿದ್ದೀರಿ? ಯಾವ ಮೀನು ಸಾಕಂದ್ ನೀವು ಸರ್? ಗೌರಿ ಸಾಕ್ತಾ ಇದ್ದೀನಿ, ಕಾಟ್ಲಾ ಸಾಕ್ತಾ ಇದ್ದೀನಿ. ಗೌರಿ? ಗೌರಿ ಮೀನು ಅಂತ ಸರ್. ಅದ್ಯಾವ ತಳಿರಿ, ಎಲ್ಲಿಂದ ತಂದ್ರೆ ಮೀನು? ಸರ್ ಅದು ನಮ್ಮ ಕೃಷಿ ಇಲಾಖೆಲ್ಲ ಕೊಟ್ಟರು ಸರ್. ಹೌದಾ? ಹೌದು ಸರ್, ಮೀನುಗಾರಿಕಾ ಇಲಾಖೆ. ಕೃಷಿ ಇಲಾಖೆಲ್ಲ ಕೊಟ್ಟರು. ಸಂತೋಷ. ಎಷ್ಟು ಬಿಡ್ತೀರಪ್ಪ ಮೀನು ಮರಿಯ ಸರ್? ಈಗ ಒಂದು 300 ಬಿಟ್ಟಿದೆ ಸರ್, ಒಂದು 100 ಚಿಲ್ಲರೆ ಬದುಕ್ತು ಸರ್. ಒಂದು ವರ್ಷಕ್ಕೆ 52 ವಾರ ಬರುತ್ತೆ ಸರ್, ಹಂಗೆ ನಾವು ಒಂದು 2-2 ತಿನ್ಕೊ ಬಂದ್ರು 100 ಇದ್ರೆ ಸಾಕು ಸರ್ ಒಂದು ವರ್ಷಕ್ಕೆ. ಲೆಕ್ಕಾಚಾರ ಚೆನ್ನಾಗಿದೆ ಅಲ್ವಾ? ಹೌದು ಸರ್. ವಾರಕ್ಕೊಂದು 52 ವಾರ 52 ಮೀನು ಇದ್ರೆ ಸಾಕು, ನಿಧಾನ ಕುಯ್ಕ ತಿನ್ಬೋದು. ಒಂದೇ ಮೀನು ಹೆಂಗಪ್ಪ ಲೆಕ್ಕ? ನೆಂಟ್ರೇನಾರು ಬಂದ್ರೆ 2 ಮೀನು ಬೇಕಾಗಲ್ವೇ? 100 ಬಿಟ್ಕೊಂಡಿರ್ತೀವಲ್ಲ ಸರ್, ಒಂದು ಎಕ್ಸ್ಟ್ರಾ ಇರುತ್ತೆ. ಏನೇನು ಮಾಡ್ತೀರಾ ಮೀನಲ್ಲಿ ಸರ್? ಕಬಾಬ್ ಮಾಡ್ತೀವಿ, ಮೀನು ಸರ್ ಮಾಡ್ತೀವಿ, ಇನ್ನು ಅಷ್ಟೇ ಸರ್. ನೀನು ಮಾಡ, ಇನ್ನೇನು ವೆರೈಟಿ ಕೇಳೋದಿಲ್ಲ? ವೆರೈಟಿ ಏನು ಕೇಳಲ್ಲ ಸರ್, ಅವ್ರು ಬಂದರು. ಹೌದಾ? ಕೋಳಿನಲ್ಲಿ ಏನೇನು ಮಾಡ್ತೀವ? ಕೋಳಿಲಿ ಕಬಾಬ್ ಮಾಡ್ತೀವಿ ಸರ್, ಚಿಲ್ಲಿ ಚಿಕನ್ನು, ಬಿರಿಯಾನಿ, ಸಾಂಬಾರು ಮಾಡ್ತೀವಿ ಸರ್. ಮೊಟ್ಟೆನಲ್ಲಿ? ಮೊಟ್ಟೆಲ್ಲಿ ಎಗ್ ರೈಸ್ ಮಾಡ್ತೀವಿ ಸರ್, ಆಮ್ಲೆಟ್ ಹಾಕ್ತೀವಿ, ಮೊಟ್ಟೆ ಉರಿತೀವಿ, ಇನ್ನಷ್ಟೇ ಸರ್. ಭಾಳ ಚೆನ್ನಾಗಿರುತ್ತಲ್ವೇನ್ರಿ? ಅದು ಸರ್. ಸೊಪ್ಪಲ್ಲಿ ಏನೇನು ಮಾಡಿಯವ? ಸೊಪ್ಪಲ್ಲಿ ಸರ್ ಸೊಪ್ಪಿನ ಸಾರು, ಉಪ್ಪು ಸಾಂಬಾರು, ಆಮೇಲೆ ಬೇಳೆ ಹಾಕಿ ಬಸ್ಸಾರು ಮಾಡ್ತೀವಿ ಸರ್. ತರಕಾರಿನಲ್ಲಿ? ತರಕಾರಿನೆಲ್ಲ ತರಕಾರಿಯಲ್ಲಿ ಸಾಂಬಾರು ಮಾಡ್ತೀವಿ ಸರ್. ಸಾಂಬಾರು, ಪಲಾವು, ಪಲಾವು, ಪಲ್ಯ. ಕಾಳಲ್ಲಿ ಏನೇನು ಮಾಡಿರಿ? ಕಾಳಲ್ಲಿ ಸರ್ ತೊಗರಿ ಕಾಳು, ಅವರೆಕಾಳು, ಉದ್ದು, ಹೆಸರು ಕಾಳೆಲ್ಲ ಬೆಳಿತೀವಿ ಸರ್. ಅದರಲ್ಲಿ ಮೊಳಕೆ ಕಟ್ಕೊಂಡು ಹೆಸರು ಕಾಳಲ್ಲಿ ಸಾಂಬಾರು ಮಾಡ್ತೀವಿ, ಅವರೆಕಾಳಲ್ಲಿ ಉಪ್ಸಾರು, ಬೇಳೆ ಮಾಡ್ಕೊಂಡು ಬಸ್ಸಾರು ಮಾಡ್ಕೋತೀವಿ ಸರ್, ತೊಗರಿ ಕಾಳಲ್ಲಿ ಬೇಳೆ ಮಾಡ್ಕೊಂಡು ಉಪ್ಸಾರು ಮಾಡ್ತೀವಿ ಸರ್. ಸಮೃದ್ಧವಾದ ಆಹಾರ. ಈಗ ಹೊಸ ಬೇರೆ ಸಾಕಿದ್ದಾರೆ ಅಂತ? ಹೊಸ ಸಾಕಿದೀವಿ ಸರ್. ಎಷ್ಟಿದಾವು? 4 ಇದೆ ಸರ್. ಸೀಮೆನ ನಾಟಿಯ? ನಾಟಿ 1 ಇದೆ ಸರ್, ಸೀಮೆ 3 ಇದೆ ಸರ್. ಎಷ್ಟು ಹಾಲು ಕೊಡ್ತವೆ ಸರ್? ಇವಾಗೆಲ್ಲ ಇದು ಬಂದಿದೆ ಗಾ ಎಲ್ಲ ಕಬ್ಬನ್ನ. ಆಯ್ತವ, ಕೊಡುವಾಗ ಎಷ್ಟು ಕೊಡ್ತಿದ್ದು? ಕೊಡುವಾಗ ಸರ್ ಒಂದು 15-16 ಲೀಟರ್ ಹಾಕ್ತೀವಿ ಸರ್. ಮಾರ್ತೀರಾ ಹಾಲು? ಡೈರಿಗೆ ಹಾಕ್ತೀವಿ ಸರ್. ಮನೆಗೆ ಎಷ್ಟು ಇಟ್ಕೋತೀರಾ? ಮನೆಗೆ 1 ಲೀಟರ್ ಇಟ್ಕೋತೀವಿ ಸರ್. ಸಾಕೆ? ಸಾಕು ಸರ್. ಇಟ್ಕೋಬೇಕಲ್ಲ ಒಂದು 3 ಲೀಟ್ರು, ಚೆನ್ನಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿನ್ಬೇಕಲ್ವೇನ್ರಿ? ಸಂಜೆ ಸರ್ 1 ಲೀಟ್ರು, ಬೆಳಿಗ್ಗೆ 1 ಲೀಟ್ರು ಸರ್. ಸಂಜೆ 1 ಲೀಟ್ರು, ಬೆಳಗ್ಗೆ 1 ಲೀಟ್ರು. ಮೊಸರು, ಬೆಣ್ಣೆ, ತುಪ್ಪ ತಿನ್ನಲ್ವೇನ್ರಿ ಕೊಡ್ರಿ? ಅವೆಲ್ಲ ತಿಂತೀವಿ ಸರ್. ತಿಂತೀರಾ? ನಾವು ತಿಂದಾದ್ಮೇಲೆ ಮಾರಿದ್ರೆ ಒಳ್ಳೇದಲ್ಲ ಸರ್. ಮತ್ತೆ ನಾವು ದುಡ್ಡಿಗೋಸ್ಕರ ಎಲ್ಲ ಮಾರಿದ್ರೆ ನಮ್ಮ ಆರೋಗ್ಯನ ಚೆನ್ನಾಗಿರಲ್ಲ, ಮತ್ತೆ ನಾವು ಆರೋಗ್ಯಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತಲ್ಲ ಸರ್. ರಾಗಿ ರೊಟ್ಟಿ ಮಾಡಿದ್ರೆ ಬೆಣ್ಣೆ ಹಾಕೊಂಡು ತಿನ್ಬೋದು. ಅಯ್ಯೋ ಸರ್, ತಿಂತೀವಿ ಸರ್, ರಾಗಿ ರೊಟ್ಟಿನೂ ಮಾಡ್ತೀವಿ. ಉಚ್ಚಲ್ ಚಟ್ನಿ? ಉಚ್ಚಲ್ ಚಟ್ನಿ, ಬೆಣ್ಣೆ ಎಲ್ಲನೂ ಹಾಕಿ ಮಾಡ್ತೀವಿ. ಹೌದಾ? ಸಂತೋಷ ಕಣವ. ಹಾಂ, ಈಗ ಮೀನನ್ನ ಸಾಕ್ತೀರಿ, ಆಮೇಲೆ ಕೋಳಿ ಇಟ್ಕೊಂಡಿದ್ದೀರ? ಹೌದು ಸರ್. ನಾಟಿ ಕೋಳಿ ಸರ್ ಎಷ್ಟಿದಾವ? 60 ಸರ್. ಓ, ಅದನ್ನು 52 ಲೆಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಸರ್. ಮೊಟ್ಟೆ ಅಂತ ಡೈಲಿ ಇಡ್ತಿರ್ತಾರೆ ಸರ್, ಅದ್ರಲ್ಲಿ ನನಗೆ ಒಂದು 30 ಮೊಟ್ಟೆ ಅಂತ ಸಿಕ್ಕೇ ಸಿಗು ಸರ್. ಅದನ್ನು ನಾನು ಸ್ವಲ್ಪ ಸೇಲ್ ಮಾಡ್ತೀವಿ ಸರ್. 50 ರೂಪಾಯಿ ಸೇಲ್ ಮಾಡ್ತೀವಿ ಅಂದರೆ ನಮಗೆ ನನ್ನ ಲೆಕ್ಕದಲ್ಲಿ ಸರ್ ಡೈಲಿನೂ ಆದಾಯ ಬರಬೇಕು, ವಾರ ಆದಾಯ ಬರಬೇಕು, ತಿಂಗಳ ಆದಾಯ ಬರಬೇಕು, ವರ್ಷನೂ ಆದಾಯ ಬರಬೇಕು ಸರ್. ಕರೆಕ್ಟಾಗಿ ಲೆಕ್ಕ ಹೇಳ್ರಿ, ದಿನಕ್ಕೆ ಏನೇನು ಆದಾಯ ಬರುತ್ತೆ ನಿಮ್ಮದು ಸರ್? ನನಗೆ ಹಾಲಿನಲ್ಲಿ ಆದಾಯ ಬರ್ತದೆ ದಿನ, ಆಮೇಲೆ ಮೊಟ್ಟೆಲಿ ಆದಾಯ ಬರುತ್ತೆ ಸರ್. ಓಕೆ, ಎಷ್ಟು ಮೊಟ್ಟೆ ಮಾರ್ತೀರಿ ಅಂದಾಜು ಸರ್? ಡೈಲಿ ಒಂದು 25 ಅಂತ ಇಕ್ಕುತ್ತೆ, ಮ್ಯಾಕ್ಸಿಮಮ್ 20 ಅಂತ ಖಂಡಿತ ಮಾರ್ತೀವಿ ಸರ್. 20 ಸರ್. 10 ರೂಪಾಯಿ ಹಂಗ? 10 ರೂಪಾಯಿ ಕೊಡ್ತಿದ್ದೀನಿ ಸರ್ ನಾನು. ಹೌದಾ? 200 ರೂಪಾಯಿ ಅದೆಲ್ಲ ಕಾಂಚನ ಮೇಡಮ್ ಅಕೌಂಟ್ಗೆ? ಇಲ್ಲ ಸರ್, ಯಾರಾದರೂ ಮನೇಲಿ ಯಾರು ಇರ್ತಾರೋ ರಿಸ್ಕ್ ಹತ್ತೀವಿ ಸರ್. ಹೌದಾ? ಇಸ್ಕೊಂಬಿಟ್ಟು ಹೇಳೋದಿಲ್ಲ. ಹೇಳ್ತೀವಿ ಸರ್, ಅದೇನಿಲ್ಲ, ಇಬ್ರದ್ದು ಒಂದೇ. ಆಯಿತು, ಸಂತೋಷ. ಹಾಂ, ಈಗ ದಿನದ ಆದಾಯ ಆಯಿತು, ವಾರಕ್ಕೆ ಆದಾಯ ಏನಪ್ಪ ಸರ್? ವಾರಕ್ಕೆ ಸರ್ ನಾನು ಒಂದು ಪಪ್ಪಾಯಿ ಹಣ್ಣು ಬಿಡಲಿ, ಇನ್ನು ಬೇರೆ ಏನಾರ ಒಂದು ಫ್ರೂಟ್ಸ್ಗಳು ಹಣ್ಣು ಬಿಡ್ಬಿಟ್ರೆ, ನುಗ್ಗೆಕಾಯಿ ಏನೇನು ಬರುತ್ತೆ ಸರ್, ತರಕಾರಿ ಬರುತ್ತಲ್ಲ, ತರಕಾರಿ ಎಲ್ಲ ಮಾರ್ಕೆಟಿಗೆ ಕೊಡ್ತೀನಿ ಸರ್. ಈರುಳ್ಳಿಕಾಯಿ ಆಗಿರ್ಬೋದು. ನಿಮ್ಮ ಮಾರ್ಕೆಟ್ ಅಂದರೆ ನಿಮ್ಮದೇ ಏನಾದರೂ ಒಂದು ಮಾರ್ಕೆಟ್ ಇಟ್ಕೊಂಡಿದ್ದೀರಾ ಅಥವಾ ಮಾಮೂಲಿ ಮಾರ್ತಾರಲ್ಲ ಹಾಗೆ ಕೊಡ್ತೀರಾ? ಕೆಲವು ಟೈಮಲ್ಲಿ ನಾನೇ ಮಾರಾಟ ಮಾಡ್ತೀನಿ ಸರ್, ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದಾಗ ಒಂದೊಂದ್ಸಲ ಹಾಕ್ತೀನಿ ಸರ್. ಹಾಕಿದಾಗ ಕೆಲವು ವ್ಯಾಪಾರ ಆಗ್ಬಿಡ್ತದೆ ಸರ್, ಹೆಚ್ಚು ಕಮ್ಮಿ ನಾನು ತಿಳಿದ ಮಟ್ಟಿಗೆ ಸರ್. ಒಂದು ಸಲ 300 ಮೊಟ್ಟೆ ಆಗಿತ್ತು ಸರ್ ನನ್ನ, ಅದು ನನ್ನದ್ರೆ ಸೇಲೇ ಆಗಿರಲಿಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಕೆಟ್ಟೋಗುತ್ತಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡಿದೆ ಸರ್. ಒಂದಿನ ವಾಟ್ಸಪ್ಪಲ್ಲಿ ಸುಮ್ಕೆ ಯಾರೋ ಒಬ್ಬರು ಫ್ರೆಂಡು ಒಬ್ಬರು ಮೇಡಮ್ ಹೇಳಿದ್ರು ಸರ್, ಹಿಂಗೆ ಒಂದ್ಸಲ ಟ್ರೈ ಮಾಡು ಅಂತ ಅಂದ್ರೆ ಸರ್. ಸುಮ್ಕೆ ಹಾಕಿದೆ ಸರ್, ಹಾಕಿ 1/2 ಗಂಟೆಗೆ ನಾನು ವಾಟ್ಸಪ್ಪಿಂದ ಸ್ಟೇಟಸ್ ಸಹ ಡಿಲೆಕ್ಟ್ ಮಾಡೋ ಅವಶ್ಯಕತೆ ಬರುತ್ತೆ ಸರ್. ಅಂದರೆ ಆರ್ಡ್ರ್ ಅಷ್ಟಕ್ಕೆ ಮುಗಿದೋಗಿದೆ ಸರ್. ನೋಡಿ, ಅಂದರೆ ನಮ್ಮ ಮೊಬೈಲಿಂದಲೂ ಸ್ವಲ್ಪ ಮಾರಾಟ ಮಾಡ್ಬೋದು ಸರ್. ವಾರದ ಆದಾಯ ಆಯಿತು, ತಿಂಗಳ ಆದಾಯ ಏನು ಇಟ್ಕೊಂಡಿದ್ದೀರಿ ಸರ್? ತೆಂಗಿದೆ ಸರ್, ತೆಂಗಲ್ಲಿ ನಾನು ಎಳ್ನೀರು ಮಾಡ್ತೀನಿ ಸರ್, 1.5 ತಿಂಗಳಿಗೆ ಒಂದ್ಸಲ ಎಳ್ನೀರು ಮಾಡ್ತೀನಿ ಸರ್. ವೆರಿ ಗುಡ್. ಎಳ್ನೀರು ಮಾಡ್ತೀನಿ, ಎಳ್ನೀರು ಕೊಡೋದ್ರಿಂದ ನನಗೆ ಅದೇನು ಇದೆ ಸರ್, ಅದು ಒಂದು 1.5 ತಿಂಗಳಿಗೆಲ್ಲ ಸಿಗುತ್ತೆ ಸರ್. 3 ತಿಂಗಳು 6 ತಿಂಗಳಿಗೆ ಏನು ಬರುತ್ತೆ ಸರ್? 3 ತಿಂಗಳಿಗೆ ರಾಗಿ ಬರುತ್ತೆ, ಉಳ್ಳಿ, ಎಳ್ಳು, ಈ ಥರದ ಒಂದೊಂದು ಅವಗುಣಕ್ಕೂ ಟೈಮಿಗೆ, ಮುಂಗಾರು ಟೈಮಲ್ಲಿ ಮುಂಗಾರು, ಹಿಂಗಾರು ಟೈಮಲ್ಲಿ ಹಿಂಗಾರು, ಬೇಸಿಗೆ ಟೈಮಲ್ಲಿ ಮಾಡ್ತೀನಿ ಸರ್. ವೆರಿ ಗುಡ್. ವರ್ಷಕ್ಕೆ ಏನಿದೆ ಆದಾಯ ಸರ್? ವರ್ಷಕ್ಕೆ ಸರ್ ಶುಂಠಿ ಇದೆ ಸರ್, ಈಗ ಈಗಲೂ ಕೂಡ ಶುಂಠಿ ವ್ಯಾಪಾರ ಕೇಳ್ತಿದೆ ಸರ್, ತುಂಬ ಒಳ್ಳೆ ರೇಟೇ ಇದೆ ಸರ್. ಈ ವರ್ಷ ಹೋದ ವರ್ಷ ಆಚೆ ವರ್ಷ ರೇಟ್ ಇದ್ದಿದ್ರೆ ಎಷ್ಟೊತ್ತಿಗೆ ನಾವು ಇನ್ನೂ ರೈತರು ಇದಾಗುತ್ತೆ ಸರ್. 400 ಚೀಲ ಆಗಿತ್ತು ಸರ್, ಬರೀ 680 ರೂಪಾಯಿ ಕೊಟ್ಟೆ ಸರ್. ಈ ವರ್ಷ ಒಳ್ಳೆ ರೇಟ್ ಇದೆ ಸರ್. ಒಂದು ವರ್ಷ ಸಿಗುತ್ತೆ, ಒಂದು ವರ್ಷ ಸಿಗಲ್ಲ ಸರ್. ಅದ್ರಲ್ಲಿ ನಂದೇನು ಗೊತ್ತಾ ಸರ್, ಅರ್ಶಿನ ಮತ್ತು ಶುಂಠಿ ಎರಡನ್ನೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ 8 ವರ್ಷದಿಂದ. ಅಂದರೆ ಒಂದು ಸಲ ಅದು ಅರ್ಶಿನ ಬಿದ್ದರೆ ಶುಂಠಿ ಹೇಳುತ್ತೆ, ಶುಂಠಿ ಬಿದ್ದರೆ ಅರ್ಶಿನ ಹೇಳುತ್ತೆ ಸರ್. ಹಾಗಾಗಿ ಎರಡು ಇರುತ್ತೆ ಸರ್. ಬಿತ್ತನೆ ನಿಮ್ದೇನಾ ಸರ್? ಹೌದು ಸರ್, ನನ್ನ ಬಿತ್ತನೆ ಬಿತ್ತನೆ ಮಾಡ್ಕೊಬತ್ತಿದ್ದೀನಿ ಸರ್. 8 ವರ್ಷದಿಂದ ಪೂರ್ಣ ಸಾವಯವನ ಅರ್ಶಿನ ಶುಂಠಿ? ಹೌದು ಸರ್. ಅದಕ್ಕೂ ಗೊಬ್ಬರ ಹಾಕಲ್ಲ? ಅದಕ್ಕೇನು ಗೊಬ್ಬರ ಹಾಕಲ್ಲ ಸರ್. ಔಷಧಿ ಹೊಡಿಯಲ್ಲ? ಇಲ್ಲ ಸರ್, ದಶಬಂಡಿ ಕಷಾಯ ಅದು ಮಾಡ್ಕೊಬಿಡ್ತೀನಿ ಸರ್. ಅಷ್ಟೇ? ಚೆನ್ನಾಗಿರುತ್ತೆ ಅರಶಿನ ಶುಂಠಿ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಅರಶಿನ ಪುಡಿ ಮಾಡ್ಕೊಂಡು ಬಳಸ್ತೀರಿ? ಪುಡಿ ಏನು ಸರ್, ನಾವು ಬೇಯಿಸ್ತೀವಿ ನಾವೇ. ನೀವೇ ಬೇಯಿಸ್ತೀವಿ? ನಾವೇ ಬೇಯಿಸ್ತೀವಿ ಸರ್. ಹೆಂಗ್ ಬೇಯಿಸ್ತೀರಿ ಹೇಳುವ? ಗುಂಡಿ ಎಲ್ಲ ತೋಡ್ಬಿಟ್ಟು ಸರ್, ತೊಟ್ಲು ನಂಗೆ ಬರುತ್ತೆ ಅದು, ಅದರೊಳಗೆ ಒಲೆ ಸರ್, ಒಲೆ ಮಾಕ್ ಮಾಡಿಬಿಟ್ಟು ನೀರು ಊದು ಹಸಿನ ಸಗಣಿನ ಸ್ವಲ್ಪ ಮೆತ್ಬಿಟ್ಟು ಬೇಯಿಸ್ತೀವಿ ಸರ್. ಎಷ್ಟು ಹೊತ್ತು ಬೇಯಿಸ್ಬೇಕು? 1/2 ಗಂಟೆ ಸಾಕು. 1/2 ಗಂಟೆ, 1 ಗಂಟೆ. ಆಮೇಲೆ ಕಡ್ಡಿ ಚುಚ್ಚಿಬಿಟ್ಟು ನೋಡ್ತೀವಿ ಸರ್. ನೋಡ್ತೀವಿ, ಆಮೇಲೆ ಆರಾಕ್ತೀವಿ. ಆರಾಕಿ ದಬ್ಬ ಹಾಕ್ಬಿಟ್ಟು ಆಮೇಲೆ ಸರ್ ಒಣಾಕ್ತೀವಿ, ಒಂದು 20 ದಿವಸ ಬೇಕು ಸರ್. ಒಣಾಕ್ಬಿಟ್ಟು ಆಮೇಲೆ ನಾವೇ ಪಾಲಿಶ್ ಮಾಡೋದು ಬರುತ್ತಾ? ಇಟ್ಕೊಂಡಿದ್ದೀರಾ ಮಿಷಿನ್? ಮಿಷಿನ್ ಏನು ಇಟ್ಕೊಂಡಿಲ್ಲ ಸರ್, ಬೇರೆ ಕಡೆಗೆ ಹೋಗಿ ಮಾಡಿಸ್ಕೊಂಬರ್ತೀರಿ. ಆಮೇಲೆ ಪುಡಿ ಮಾಡಿಸ್ ಮಾಡ್ತೀರಾ ಅಥವಾ ಕೊನೆನೇ ಮಾಡ್ತೀರಾ? ಕೊನೆ ಮಾಡ್ತೀವಿ ಸರ್, ಪುಡಿ ಮಾಡಲ್ಲ. ಹೌದಾ? ಏನ್ರಿ, ಕೊನೆನೆ ಮಾರುದಾ? ಕೊನೆನೆ ಮಾಡ್ತೀವಿ ಸರ್. ಮನೆಗೋಸ್ಕರ ಪುಡಿ ಮಾಡ್ತೀವಿ ಸರ್. ಮನೆಗೆ ಮಾಡ್ಕೊತೀನಿ ಸರ್. ಮನೆಗೆ ಮಾಡ್ಕೊತೀವಿ ಸರ್. 1 ಕೆಜಿ 1.5 ಕೆಜಿ ಮಾಡಿಸ್ಕೊಂಡ್ರೆ ಸರ್ ಸಾಕು. ಮತ್ತೆ ಸ್ವಲ್ಪ ಹಂಗೆ ಮಡಿಕೊಂಡಿರ್ತೀವಿ ಸರ್, ಮಡಿಕೊಂಡು ಸ್ವಲ್ಪ ಮಾಡ್ಕೊಂಡು. ಶುಂಠಿನ ಯಾಕೆ ಬಳಕೆ ಮಾಡ್ತೀರಿ? ಶುಂಠಿಯ ಸರ್, ಅದೇ ನೀವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊತೀವಿ ಸರ್. ನಾನೇ ಹೇಳ್ಕೊಡ್ಬೇಕೇನವ ಅಷ್ಟೆಲ್ಲ ಚಿಕನ್ ಮಟನ್ ಅಂತ ಹೇಳ್ತೀರಾ? ಪೇಸ್ಟ್ ಸರ್ ಮಾಡ್ಕ, ಅಪ್ಪರ ಮಾಡಲ್ಲ, ಎಷ್ಟು ಬೇಕಷ್ಟು ಮಾಡ್ಕೊಂಡು ಮಡಿಕೊತೀವಿ ಸರ್. ಆಯ್ತು. ಆಮೇಲೆ ಆಮೇಲೆ ಬಾಕಿ ಇದೆಲ್ಲ ಗೌಡ್ರು ಕಸ ಕಸ ಅಂದಾಗ ಹೊಸಿ ಶುಂಠಿ ಶುಂಠಿ ಕಾಫಿ ಟೀ ಮಾಡ್ಕೊಡ್ತೀವಿ ಸರ್, ಕಷಾಯ ಮಾಡ್ಕೊಡ್ತೀವಿ. ನಾನೇ ನೆನಪಿಸ್ತಾ ಇದ್ದೀನಿ ಎಲ್ಲದನ್ನು. ಹ್ಞೂ, ಆಯ್ತು ಕಣವ. ಶುಂಠಿ ಅರಶಿನ ಹೇಳಿ ಗೌಡ್ರೆ, ಬೆಳೆದೆಲ್ಲ ಬಿಟ್ಟಿರೋದೇನು ತಾವು? ಕಬ್ಬಿದೆ ಸರ್, ಕಬ್ಬು ಕೂಡ 1 ಎಕರೆ ಇದೆ ಸರ್. ಈಗಲೂ ಬೆಳಿತೀರಾ? ಈಗಲೂ ಕಬ್ಬಿದೆ ಸರ್, 1 ಎಕರೆ. ಈಗಲೂ ಕೂಡ 40 ಟನ್ ಐತೆ ಸರ್. ಅದು ಎಲ್ಲಿ ಬೆಳಿತೀರಿ, ಜಾಗ ಎಲ್ಲಿದೆ ನಿಮಗೆ ಕಬ್ಬು ಬೆಳೆಯಕ್ಕೆ? ಕಬ್ಬು ಬೆಳೆಯಕ್ಕೆ 1 ಎಕರೆ ಗಾಲಿ ಬಿಟ್ಕೊಂಡಿದ್ದೀನಿ ಸರ್. 1 ಎಕರೆ ಗಾಲಿ ಬಿಟ್ಟಿದ್ದೀನಿ. ಕಬ್ಬು ಬರೀ ಕಬ್ಬೆ ಬೆಳಿತೀರಾ, ಜೊತೆನಲ್ಲಿ ಏನಾದ್ರು ಸೇರಿಸಿ ಬೆಳಿತೀರಾ? ಸುತ್ತ ತೆಂಗಿನ ಮರ ಇದೆ ಸರ್. ಸುತ್ತ ತೆಂಗಿನ ಮರ. ಕಬ್ಬು ಒಳಗೆ ಏನು ಬೆಳಿತೀರಾ ಅಂತ ಕೇಳಿ. ಕಬ್ಬು ಒಳಗಡೆ ಒಂದು ಮೂಲಂಗಿ ಆಗ್ತಿದೆ ಸರ್. ಸ್ಟಾರ್ಟಿಂಗಲ್ಲಿ ಸಣ್ಣ ಕಬ್ಬಾದಾಗ ಮೂಲಂಗಿ ಆಗ್ತೀನಿ, ಮತ್ತೆ ಇನ್ನೇನು ಹಾಕೋಕ್ಕಾಗಲ್ಲ ಸರ್ ಇನ್ನು. ಅಷ್ಟೇ ಅಷ್ಟೇ ಸರ್. ಬೆಳೆ ತಗೋಬೋದು ಸರ್. ಕಬ್ಬುನು ಸಾವಯವ? ಕಬ್ಬು ಸಾವಯವ ಸರ್. ಅಲ್ಲ ಈಗ ಇಷ್ಟೆಲ್ಲ ಬೆಳೆ ಇದೆಯಲ್ಲ ನಿಮ್ಮ ಹತ್ರ, ಮೂರು ಬೋರ್ ಇದೆ ಅಲ್ವಾ ಸರ್? ಮೂರು ಬೋರ್ ತುಂಬಾ ನೀರು ಕಮ್ಮಿ ಸರ್, ನಾಲ್ಕು ಜೆಟ್ ಹೊಡಿತದೆ ಸರ್. ಅಷ್ಟೇ, ಈಗ ಅಷ್ಟೇ ನೀರಲ್ಲಿ ಹೆಂಗ್ರಿ ಮ್ಯಾನೇಜ್ ಮಾಡ್ತಿದ್ದೀರಿ ಸರ್? ಹನಿ ನೀರಾವರಿ ಮಾಡ್ತೀವಿ ಸರ್ ಗಿಡಗಳಿಗೆಲ್ಲ. ಆಯ್ತು. ಅಂದ್ರೆ ನನ್ ತಿಳಿದ್ಮಟ್ಟಿಗೆ ಸರ್ ಗಿಡಗಳಿಗೆ ಜಾಸ್ತಿ ನೀರನ್ನು ಕೊಡಬಾರ್ದು, ಕಮ್ಮಿನೂ ಕೊಡಬಾರ್ದು ಸರ್. ಅದು ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಸರ್. ಲೆಕ್ಕಾಚಾರ ಹೆಂಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದನ್ನ? ಹೌದು ಸರ್. ಅದು ಹೆಂಗೆ ಅಂತಂದ್ರೆ ಸರ್, ನಾವೇ ಇವಾಗ ಮೂಗ್ರಾಗಿ ಇದ್ಕೊಂಡಾಗ ನೀರು ಕೇಳಿದ್ರೆ ಸರ್, ಬೇರೆಯವ್ರು ಒಂದು ಚೌರ್ಗೆ ತೆಗೆದು ನಮ್ಮ ತಲೆ ಮೇಲೆ ಕುಯ್ದ್ರೆ ಸರ್, ಅದು ಕೆಳಗಡೆ ಬಿದ್ದೋಗುತ್ತೆ, ನಮ್ಗೆ ಒಂದು ಗ್ಲಾಸ್ ಬಾಯಳಿಕ್ ಹೋಗುತ್ತಲ್ಲ ಸರ್. ಅದೇ ಥರ ನಮ್ಮ ಗಿಡಗಳಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದೆ ಆದರೆ ಒಳ್ಳೇದಲ್ಲ ಸರ್. ಅರ್ಥ ಆಗಲಿಲ್ಲ ನಿಮ್ಮ ಉದಾಹರಣೆ. ಅಂದ್ರೆ ಗಿಡನೇ ಕೇಳ್ಬಿಡ್ತೀರಾ ಎಷ್ಟು ಕೊಡ್ಬೇಕು ಅಂತ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ನೀವ್ ಹೆಂಗ ಅರ್ಥ ಮಾಡ್ಕೋತೀರಾ ಅದನ್ನ ಹೇಳಿ ಅಂತ ಕೇಳ್ತೀರಾ ಸರ್? ಬೆಳಗ್ಗೆ ಎದ್ದು ಅಲ್ಲಿ ಹೋಗ್ತಾ ಇರ್ತೀವಿ ಸರ್, ಗಿಡ ಕೆಳಗಡೆ ಇದು ಮಾಡಿದ್ರೆ ನೋಡಿದ್ರೆ ಸರ್ ಇಷ್ಟಾಗುತ್ತೆ ಅಂತ ಗೊತ್ತು ಸರ್. ನಾವು ವಾರಕ್ಕೆ ಇಷ್ಟಿಷ್ಟು ಕೊಟ್ಕೊಬಂದ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸರ್, ಬೋರು ಆನ್ ಆದ ತಕ್ಷಣ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ ಸರ್. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ 10 ನಿಮಿಷ ಜಾಸ್ತಿ ನೀರು ಬರುತ್ತೆ ಸರ್, 10 ನಿಮಿಷ ಬಿಟ್ಬಿಡ್ತೀನಿ ಸರ್. ಆಗ ಕರೆಕ್ಟಾಗಿ ಒಂದು ಚೌರ್ಗೆ ಅಷ್ಟು ನೀರು ಒಂದು ಗಿಡಕ್ಕೋಗುತ್ತೆ ಸರ್. ಆಮೇಲೆ ನನಗೆ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಮಾಡ್ಕೋತೀನಿ ಸರ್. ಮಣ್ಣಿಗೆ ಹೊದಿಕೆ ಹಾಕ್ಕೊಂಡಿದ್ದೀರಾ? ಹೌದು ಸರ್, ಮಣ್ಣಿಗೆ ಹೊದಿಕೆ ಹಾಕಿ. ಉಳುಮೆ ಮಾಡಲ್ವಾ ಜಮೀನು ಸರ್? ಉಳುಮೆ ಮಾಡಿಸ್ತೀವಿ ಸರ್. ಉಳುಮೆನೂ ಮಾಡ್ತೀವಿ. ಉಳುಮೆ ಮಾಡ್ತೀವಿ. ಕಳೆ ಎಲ್ಲ ಏನು ಮಾಡ್ತೀರಿ? ಕಳೆ ಎಲ್ಲ ಕಿತ್ತಿದ್ದೆಲ್ಲ ತೆಗೆದು ಎರವಳೆ ಕೊಡ್ತೀವಿ ಸರ್. ಎರವಳೆ ಎರವಳೆ ಸಾಕ್ತೀವಿ ಸರ್. ಓಹೋ ಹೋ ತಿಪ್ಪೆ ಮಾಡ್ಕೊಂಡಿದ್ದೀರಾ? ಹೌದು ಸರ್, ತಿಪ್ಪೆನೂ ಮಾಡ್ಕೊಂಡಿದ್ದೀವಿ. ತಿಪ್ಪೆನೂ ಇದೆ, ಆ ಗೊಬ್ಬರನೂ ಇದೆ. ಹೌದು ಸರ್, ತಿಪ್ಪೆ ಮಾಡೋಕ್ಕೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದೀನಿ ಸರ್. ಹೇಗೆ? ಹೇಗೆ ಅಂತಂದ್ರೆ ಕೊಟ್ಟಿಗೆ ಮಾಡಿದ್ವಿ ಸರ್, ಕೊಟ್ಟಿಗೆ ಕೆಳಗಡೆ ಒಂದು ದೊಡ್ಡದೊಂದು ಗುಂಡಿ ಹೊಡಿಸಿದ್ದೀನಿ ಸರ್. ಹೊಡೆಸ್ಬಿಟ್ಟು ಸರ್ ಎಷ್ಟು ಸೋಗೆ ಬೀಳುತ್ತೆ ಸರ್ ನಮ್ಮ ಜಮೀನಲ್ಲಿ, ಅಷ್ಟು ಸೋಗೆನೋ ಅದ್ರೊಳಗೆ ಹಾಕ್ತೀನಿ, ಮತ್ತೆ ಗಂಜಲನೂ ಅದ್ರೊಳಗೆ ಸ್ವಲ್ಪ ಬರೋದನ್ನ ಬೀಳ್ತೀನಿ, ಮತ್ತೆ ಕಳೆ ಕಿತ್ತದ್ದು ಅದ್ರೊಳಗೆ ಮತ್ತೆ ಅದ್ರೊಳಗೆ ಹೋಗ್ತೀನಿ ಸರ್. ಈ ಎರವಳ ಸಾಕ್ತಾನೆ ಅಲ್ಲೂ ಕೂಡ ಎರವಳಗೆ ಮಾಡ್ತೀನಿ ಸರ್. ಈ ಬೇಸಿಗೆ ಟೈಮಲ್ಲಿ ಸರ್ ಎಲ್ಲನೂ ತೆಗೆದ್ಬಿಟ್ಟು ಜಮೀನಿಗೆ ಹಾಕ್ಬಿಡ್ತೀನಿ ಸರ್ ಗೊಬ್ಬರನ, ಮತ್ತೆ ಸೋಗೆ ಬಿದ್ದಿದ್ದು ಅದ್ರೊಳಗೆ ಮತ್ತೆ ವರ್ಷ ಮಾಡ್ಕೋತಿರ್ತೀನಿ ಸರ್. ಅಂದ್ರೆ ನಿಮ್ಮ ಜಮೀನಿಗೆ ಗೊಬ್ಬರಕ್ಕೆ ಸಮಸ್ಯೆ ಇಲ್ಲ? ಗೊಬ್ಬರಕ್ಕೆ ಸಮಸ್ಯೆ ಇಲ್ಲ ಸರ್, ನಾನೇ ಮಾಡ್ಕೊಬಿಡ್ತೀನಿ ಸರ್. ಎರೆಹುಳಂಗೆ ಗೊಬ್ಬರ ಬರುತ್ತೆ? ಹೌದು ಸರ್. ಅಲ್ವೇ ಸೋಗೆ ಇವೆಲ್ಲನೂ ತೆಗೆದು ರೊಳಿಕೆ ಹಾಕಂತೀನಿ ಸರ್. ಏನೇ ಹುಳ ಬಂದ್ರೂ ನೀವೇ ಕೀಟನಾಶಕ ತಯಾರು ಮಾಡ್ಕೊಳ್ತೀವಿ ಸರ್. ರೋಗ ಬಂದ್ರೂ ಅದೇ ಅದೇ ಸರ್. ಮತ್ತಿನ್ನೇನ್ರಿ, ಖರ್ಚೇ ಇಲ್ವಲ್ಲ ನಿಮಗೆ ವ್ಯವಸಾಯಕ್ಕೆ? ಇಲ್ಲ ಸರ್, ತುಂಬ ಖರ್ಚು ಕಮ್ಮಿನೇ ಸರ್. ಆಮೇಲೆ ಲೇಬರ್ಗಳು ಜಾಸ್ತಿ ಬೇಕು ಅಂದಾಗ ಸರ್, ಶುಂಠಿಗೆ ಒಂದು 20-25 ಜನ ಬೇಕಾಗುತ್ತೆ ಸರ್ ಶುಂಠಿ ನಾಟಿ ಮಾಡಲಿಕ್ಕೆ. ಆಗಲೂ ಕೂಡ ನಾವು ಲೇಬರ್ ತಗೊಳ್ಳೋದಿಲ್ಲ ಸರ್. ಹೆಂಗೆ ಅಂತಂದರೆ, ಅಕ್ಕಪಕ್ಕದವ್ರಿಗೆ ನಾವು ಗಂಡ ಹೆಂಡ್ತೀರಿ ಇಬ್ಬರಳು ಹೋಗಿ ಕೆಲಸ ಮಾಡ್ತೀವಿ ಸರ್. ಮತ್ತೆ ಒಂದು 4 ದಿನ ಹೋದ್ರೆ ಸರ್ ಅವ್ರ ಗಂಡ ಹೆಂಡ್ತೀರಿ ಕೂಡ ಅಷ್ಟೇ ಜನ ಬಂದು ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾರೆ ಸರ್. ಮುಯ್ಯಾಳು ಅಂತಾರೆ, ಮುಯ್ಯಾಳು ಅಂತ ಮಾಡ್ಕೋತೀವಿ ಸರ್. ಭಾಳ ಸಂತೋಷ. ನಿಮ್ಗೇನು ಅನ್ಸಲ್ವ ನಮ್ಮ ಬೇರೆ ಜಮೀನ್ಗೆ ಹೋಗಿ ಕೆಲಸ ಮಾಡೋದು? ಏನು ಅನ್ಸಲ್ಲ ಸರ್, ಅದು ನಮ್ಮ ಜಮೀನ್ ಟೇಪೆ ಮಾಡ್ತೀವಿ ಸರ್ ನಾವು. ಅಲ್ವಾ, ಅಂದ್ರೆ ಅವ್ರು ಬಂದು ನಿಮ್ಮ ಜಮೀನಲ್ಲಿ ಕೆಲಸ ಮಾಡ್ಬೇಕಲ್ಲ. ಹೋಗ್ಲವ್ವ, ದುಡ್ಡು ಎಷ್ಟು ಮಾಡಿಕೊಂಡಿದ್ದೀರಿ? ಆದಾಯ ಎಷ್ಟು ಬರುತ್ತೆ ಹೇಳಿ? ಇವಾಗ ನಾನು ಯಾರಿಗೂ ಹೇಳಲ್ಲ, ಹೇಳಿ ಹೇಳ್ಬೇಡ ಅಂತ ಹೇಳೋರು ಗೌಡ್ರು. ಇಲ್ಲ ಸರ್, ಖರ್ಚು ಕಡಿಮೆ, ಖರ್ಚು ಕಡಿಮೆ. ಏನು ವರ್ಷಕ್ಕೆ ಸರ್ ಒಂದು ಏನು ಒಂದ ಹೇಳಿ? 7-8 ಲಕ್ಷವಾ? ಏನ್ ಗೌಡ್ರೆ ಸಂಕೋಚ ಮಾಡ್ಕತ್ತವ್ರು ಮೇಡಮ್? ಇಲ್ಲ ಸರ್, ಈ ಸಲ ಶುಂಠಿ ಲೈಕ್ ಮೋಸ್ಟ್ಲಿ ನನಗೊಂದು 10 ಲಕ್ಷ ಸಿಗ್ಬೋದು ಸರ್. ಹೇಳ್ಬೇಡ ಅಂದವ್ರು. ಇಲ್ಲ ಸರ್, ಅದೇನು ಇಲ್ಲ ಸರ್, ನಮ್ಮ ಮನೆನೂ ಕಟ್ತೇವೆ ಸರ್. ಈಗೊಂದು ನಾನು ತುಂಬ ಬಡತನದಲ್ಲಿ ಬಂದಿದ್ದೀನಿ ಅಂತ ಹೇಳಿದೆ ಸರ್. ನಾನು ಬರ್ಬೇಕು, ನಾನು ಪ್ರತಿಯೊಂದು ಹೆಜ್ಜೆನೂ ನಾನು ಬಡಿಸ್ತಂದಲ್ಲೇ ಸರ್ ಬಂದಿರೋದು. ನಾನು ಹುಡ್ತಾಗಲೇ ಆ ಕಷ್ಟದಲ್ಲಿ ಬಂದಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸರ್, ನಾನು ಮಾಡ್ಕೊಬಂದಾಗ ಸರ್ ಇವಾಗಲೂ ಕೂಡ ಒಂದು 30-35 ಲಕ್ಷ ಖರ್ಚು ಮಾಡಿ ಮನೆ ಮಾಡಿದ್ದೀನಿ ಸರ್. ಆಮೇಲೆ ನನ್ನ ಮಕ್ಕಳುಗಳು ಕೂಡ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ. ಆಮೇಲೆ ನಾವು ಬೇಕಾದಾಗ ಚಿನ್ನಗಳು ತಗೊಂಡಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸರ್, ಒಳ್ಳೆ ಊಟ ಮಾಡ್ತೀವಿ. ಚಿನ್ನ ಅಂದ್ರೆ ಮೇಡಮ್ಗೆ ಇಷ್ಟ ಏನಲ್ವ? ನಾವು ಹೆಣ್ಮಕ್ಳಿಗೆ ಇಷ್ಟ ಅಲ್ಲ ಸರ್. ಅದ್ನಿಜ, ಎಲ್ಲ ತರದ್ದು ಮಾಡಿಸ್ಕೊಂಡಿದ್ದೀರಾ? ಇದೆ ಸರ್. ಏನೇನ್ ಮಾಡಿಸ್ಕೊಂಡಿದ್ದೀರಿ? ಬಳೆ ಇದೆ ಸರ್, ಲಾಂಗ್ ಸರ ಇದೆ, ಆಮೇಲೆ ಒಂದು ಸಿಂಪಲ್ ಚೈನ್ ಇದೆ ಸರ್, ಇನ್ನ ಉಂಗ್ರಗಳು, ಓಲೆ, ಇನ್ನೇನು ಬೇಡ? ನೀನು ಬೇಡ ಸರ್. ತೃಪ್ತವಾಗಿದ್ದೀರಿ? ತೃಪ್ತವಾಗಿದೆ ಸರ್. ಅಲ್ಲವ ಕಾಂಚನ, ಈಗ ರೈತರ ಮದುವೆ ಆಗಿಲ್ಲ ಅಂತಿದ್ರೆ ಮುಂಚೆ ಅಲ್ವಾ, ಈಗ ಏನನ್ಸುತ್ತೆ? ಈಗ ಖುಷಿ ಆಗುತ್ತೆ ಸರ್. ಅಲ್ವಾ, ಅಂದ್ರೆ ಬದುಕಿದ್ರೆ ಎಲ್ಲರೂ ಚೆನ್ನಾಗಿ ಬದುಕಬಹುದು, ಬದುಕಿದ್ರೆ ಎಲ್ಲ. ಮತ್ತೆ ನಿಮ್ಮ ತೋಟದಲ್ಲಿ ವಾಸ ಇದ್ದೀರಿ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ, ಯಾರಿಗಿರುತ್ತವ ಇಂಥ ಭಾಗ್ಯ? ಹೂ ಅಂತೀರಾ ಇಲ್ಲ ಅಂತೀರಾ? ಇಲ್ಲ ಸರ್, ಹೂ ಅಂತೀವಿ ಸರ್. ಗೌಡ್ರೆ, ಈಗ ನಿಮ್ಮ 4 ಎಕರೆ ಜಮೀನಿನ ಸಮಗ್ರ ಕೃಷಿ ಬಹಳ ಚೆನ್ನಾಗಿದೆ. ಇನ್ನೂ ಏನಾದ್ರು ಮಾಡಬಹುದಿತ್ತು ಅಂತ ಅನ್ಸುತ್ತ ನಿಮ್ಗೆ ಸರ್? ಇವಾಗ ಮಾಡ್ಬೇಕು ಅಂತಾನೆ ಇದ್ದೀನಿ ಸರ್. ಏನ್ ಮಾಡ್ಬೇಕು ಇವಾಗ ಸರ್? ನನ್ನ ಪ್ಲಾನ್ ಅಲ್ಲಿ ಸರ್, ಒಂದು 1/2 ಎಕರೆ ಜಮೀನಲ್ಲಿ ಒಂದು ಅಫಿಷಿಯಲ್ಸ್ ತಗೊಳ್ಳೋ ಸಂಬಳನ 1.5 ಲಕ್ಷ ತಗೊಳ್ಬೇಕು ಅಂತ ಒಂದು ಇದನ್ನ ನಾನೇ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಸರ್. ತಿಂಗಳಿಗೆ 1 ಲಕ್ಷದಿಂದ 1.5 ಲಕ್ಷ ಸಂಪಾದನೆ ಮಾಡ್ಬೇಕು ಸರ್, 20 ಕ್ವಿಂಟಲ್ ಸರ್. ಹೆಂಗ್ ತಗೋಬೇಕು ಹೇಳಪ್ಪ ಒಂಚೂರು, ನಾವು ವ್ಯವಸಾಯ ಮಾಡ್ಬಿಡಮ್ಮ. ಇಲ್ಲ ಸರ್, ಖಂಡಿತ ಮಾಡ್ಬೋದು ಸರ್. ಹಿಂಗೆ ಹೇಳಿ. ನಂದು ನನ್ನ ಪ್ಲಾನ್ ಇದೆ ಸರ್, ಅದು ನಾನು ಕೆಲವು ಇದನ್ನ ನೋಡ್ಕೊಂಡು ಮಾಡಿದ್ದೀನಿ ಸರ್. ಕೆಳಗಡೆ ಒಂದು ಮೀನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸರ್. ಆಯ್ತು, ಜಾಗನ ವೇಸ್ಟ್ ಮಾಡ್ಬಾರ್ದು ಸರ್. ನಾನು 20 ಕ್ವಿಂಟೆ ಅಂತ ಫಸ್ಟ್ ಹೇಳ್ಬಿಟ್ಟೆ ಸರ್. ಆಯ್ತು, ಕೆಳಗಡೆ ಒಂದು 10 ಕ್ವಿಂಟೆನ ಖಾಲಿ ಮಾಡ್ಕೋಬೇಕು ಸರ್. ಅದ್ರ ಮೇಲೆ ಒಂದು 5 ಅದ್ರ ಮೇಲೆ ಒಂದು ಕುರಿ ಮಾಡ್ಕೋಬೇಕು ಸರ್, ಕುರಿ ಆಡು ಹಸ್ಕೊಳ್ಳೆಲ್ಲನೂ ಮಾಡ್ಕೋಬೇಕು ಸರ್. ಅಂದರೆ ನಾವು ಬಟ್ಟೆ ಗಲೀಜು ಆಗ್ದಂಗೆ ಕೂಡ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಸರ್. ಅಂದರೆ ರೈತರು ಒಂದು ಎಡ್ಗೆ ಈಗ ನಾವು ಯಾವ್ಯಾವ ಥರನೂ ಇರ್ತಾರೆ, ಅಫಿಷಿಯಲ್ ಆದರೆ ಒಳ್ಳೆ ಬಟ್ಟೆ ಹಾಕ್ತಾರೆ, ನಾವು ರೈತರುಗಳು ಅಂದರೆ ಹೆಂಗೆ ಇರ್ತೀವಲ್ಲ ಸರ್, ಅದು ಇರ್ದೇ ನಾವು ಕೂಡ ಮಾಡ್ಬೋದು ಅನ್ನೋ ಒಂದು ಪ್ಲ್ಯಾನ್ ಇದೆ ಸರ್. ಹೆಂಗೆ ಅಂದರೆ ಕೆಳಗಡೆ ಮೀನು ಇರುತ್ತೆ ಸರ್, ಅದ್ರ ಮೇಲೆ ಕೋಳಿ, ಕೋಳಿದೆಲ್ಲ ಗಲೀಜೆಲ್ಲ ಮೀನು ತಿನ್ನುತ್ತೆ ಸರ್. ಅದೇ ಥರ ಮೇಲೆ ಕುರಿ ಇರ್ತದೆ ಸರ್, ಕುರಿದು ಒಂದು ಸೈಡ್ ಇರೋದ್ರಿಂದ ಕುರಿದೆಲ್ಲ ಇಕ್ಕೆಗಳೆಲ್ಲ ಕೋಳಿಗೆ ಬಿಡ್ತದೆ, ಕೋಳಿ ಲೈಟಾಗಿ ತಿಂದ್ಬಿಟ್ಟು ಮತ್ತೆ ಮೀನಿಗೆ ಕಳಿಸುತ್ತೆ ಸರ್. ಹಸ್ಕೊಳ್ಳು ತಪ್ಪೇನು ಕೂಡ ಮೀನಿಗೆ ಬರುತ್ತೆ ಸರ್. ಎಲ್ಲಿ ನೋಡಿದ್ರಪ್ಪ ಇದನ್ನ ಸರ್? ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೋ ನೋಡಿದ್ದೀನಿ ಸರ್, ಎಲ್ಲೂ ಪಾಸ್ ಮಾಡಿಲ್ಲ. ನಂದೇ ಐಡಿಯಾ, ನಂದೇ ಐಡಿಯಾ ಮಾಡಿದ್ದೀನಿ ಸರ್. ನಾನು ಎಲ್ಲೂ ಮಾಡ್ಬೇಕು ನೀವು. ಹೌದು ಸರ್. ಅಲ್ವೇ, ಕುರಿ ಕೋಳಿ ಮೇಕೆ? ಕುರಿ ಇಲ್ವೇ ನಾವು ನಿಮ್ಗೆ? ಕುರಿ ಇದೆ ಸರ್, ಮೇಕೆನೂ ಇದೆ. ಎಷ್ಟದೆ ಕುರಿ? ಕುರಿ ಎರಡಿದೆ ಸರ್, ಮೇಕೆ ಎರಡಿದೆ. ಮೇಕೆ ಎರಡು. ಇನ್ನೇನಾದ್ರು ಜಾನುವಾರುಗಳಿದೆ? ಜಾನುವಾರುಗಳಿಲ್ಲ. ನಾಯಿಗಳಿಲ್ವೇ? ನಾಯಿ ಇದೆ ಒಂದು ಸರ್, ಬೆಕ್ಕಿದೆ, ನಾಯಿ ಒಂದಿದೆ. ನೀವೇ ಸಾಕಿರೋದು? ನಾವೇ ಸಾಕಿ. ಇಲ್ಲ ಸರ್, ನಾವೇ ಸಾಕಿ. ಏನು ಹೆಸರು ಕಟ್ಕೊಂಡಿದ್ರಿ ನಾಯಿಗೆ? ಸುಮ್ಮನೆ ಚಿಂಟು ಅಂತೀವಿ ಸರ್. ಚಿಂಟು? ಹೇಳಪ್ಪ ರಾಜೇಗೌಡ್ರೆ. ಆಯಿತು, ಒಂದೂವರೆ ಲಕ್ಷ ಸಂಪಾದನೆ ಮಾಡೋದು ಒಂದು ಐಡಿಯಾ ಮಾಡಿದ್ದೀರಿ, ಆಯಿತು. ಈಗ ಬರ್ತಾ ಇರೋವಂತಹ ಆದಾಯ ಏನಿದೆ ಅದು ನಿಮಗೆ ಸಾಕು? ಸಾಕು. ಖರ್ಚು ಕಡಿಮೆ ಆಗಿದೆ? ಖರ್ಚು ತುಂಬ ಕಮ್ಮಿ ಇದೆ ಸರ್. ಅಲ್ವಾ? ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ. ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈಗ ಬೇರೆಯವರೆಲ್ಲ ಬಂದು ನೋಡಿದವ್ರು ಏನಂತಾರೆ ನಿಮ್ಮ ತೋಟನ ಸರ್? ಕೆಲವು ಜನಗಳು ಬರೀತಾ ಇರ್ತಾರೆ ಸರ್, ನಾನು ಒಂದು ಚೀಟಿ ಬರೆಸ್ತೀನಿ ಸರ್, ಹಾಗೆ ಬರೀಬೇಕಾದ್ರೆ ಅವರು ಬರೆದ್ಬಿಟ್ಟು ಹೋದ್ಮೇಲೆ ನೋಡಿದ್ರೆ ಸರ್ ನನಗೆ ಖುಷಿ ಆಗುತ್ತೆ ಸರ್. ನಿಮ್ಮ ತೋಟಕ್ಕೆ ಬಂದಾಗ ಒಂದು ವಿಶ್ವವಿದ್ಯಾಲಯ ಥರ ಕಾಣುತ್ತೆ ಅಂತ ಕೆಲವು ಜನ ಬರೀತಾರೆ. ಕೆಲವು ಜನಗಳು ಇನ್ನೂ ಏನೇನೋ ಹೊಗಳ್ತಾರೆ ಸರ್. ಆಮೇಲೆ ತುಂಬ ದೂರದಿಂದನೂ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಆಮೇಲೆ ಈ ಥರ ಕೃಷಿ ಮಾಡಿದ್ದೆ ಆದರೆ ನಾವ್ಯಾಕೆ ವಲಸೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಸರ್ ಕೆಲವು ಜನಗಳು. ನಾವ್ಯಾಕೆ ಬೇರೆ ಕಡೆಗೆ, ನಮ್ಮ ಅಪ್ಪಾರ್ದು 8 ಎಕರೆ ಜಮೀನಿದೆ ಸರ್, ಆದರೂ ನಾವು ಬೇರೆ ಕಡೆ ಕೂಲಿ ಮಾಡೋಕೆ ಹೋಗ್ತಾಯಿದ್ವಿ ಸರ್, ನಿಮ್ಮ 4 ಎಕರೆ ತಗೊಂಡು ನೀವು ಇಲ್ಲಿ ಇಷ್ಟೊಂದು ಆರೋಗ್ಯವಾಗಿ ಆರಾಮಾಗಿದ್ದೀರಲ್ಲ ಸರ್ ಅಂತ ಹೇಳ್ತಾರೆ ಸರ್. ಹೆಣ್ಮಕ್ಳು ಬಂದವ್ರು ಏನು ಹೇಳ್ತಾರೆ ಕಾಂಚನ ಅವರೇ? ನಿಮ್ಗೆ ಹೆಣ್ಮಕ್ಳು ಬಂದರೆ ಚೆನ್ನಾಗೆಲ್ಲನೂ ಮಾಡಿದ್ದೀರಾ, ಇಂಪ್ರೂವ್ ಮಾಡಿದ್ದೀರಾ, ನೀವು ಮಾಡ್ತೀರಾ ಅಂತ ಕೇಳ್ತಾರೆ ಸರ್. ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಒಟ್ಟು ತುಂಬ ಊಟ ಹಾಕ್ಬಿಡ್ತೀರಿ ಅನ್ಸುತ್ತೆ, ಅನ್ನಪೂರ್ಣ ಅಂತ ಹೊಗಳ್ಬಿಡ್ತಾರೆ. ನಾವು ಯಾರು ಬಂದರೂ ಹಂಗೆ ಕಳಿಸಲ್ಲ ಸರ್, ಜ್ಯೂಸು ಕಾಫಿ ಊಟ ಹಂಗೆ ಮಾಡ್ಕೊಳಿಸ್ತೀವಿ. ಜ್ಯೂಸ್ ಅಂದರೆ ನಿಂಬೆಹಣ್ಣು, ಇಳ್ಳಿಕಾಯಿ ಜ್ಯೂಸ್ ಇದೆ ಸರ್. ಎಳ್ಳಿಕಾಯಿ ಇಟ್ಕೊಂಡಿದ್ದೀರ? ಜ್ಯೂಸ್ ನಿಂಬೆಹಣ್ಣು ಅಂತ ಏನೋ ಬರ್ತದಲ್ಲ, ಅದು ಇದೆ ಸರ್. ಅದು ಇದೆ, ಪರವಾಗಿಲ್ಲ. ಈಗ ನಿಮ್ಮದೇ ನಮ್ಮ ಆಸೆ, ಮುಂದೆ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರಿ? ನಮ್ದು ಏನಿಲ್ಲ ಸರ್, ನಾವು ಅವ್ರು ಏನು ಮಾಡ್ತಾರೆ ಸರ್ ಅದಕ್ಕೆ ನಾವು ಕೈ ಜೋಡಿಸಿ ನಾವು ಇಂಪ್ರೂವ್ ಮಾಡಬೇಕು ಅಂತ ಇದೆ ಸರ್. ಎತ್ತಿನ ಗಾಡಿಯ ಜೋಡೆತ್ತಂಗೆ ಜೊತೆನಲ್ಲಿ ಹೋಗ್ತಾ ಇದ್ದೀರಿ ಅಲ್ವಾ? ಸೊ ಸಂತೋಷ ಆಗುತ್ತೆ ನಿಮಗೆ, ಹಿಂದೆ ಅನುಭವಿಸಿರೋ ಕಷ್ಟಗಳು ಈಗ ಒಂಥರ. ಹೌದು ಸರ್, ಅವಾಗೆಲ್ಲ ನಾವು ಊಟಕ್ಕೂ ಕೂಡ ಇನ್ನೊಬ್ರು ಮನೆ ಹತ್ರ ನಿಂತ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಇತ್ತು ಸರ್. ಈಗ ನೀವೇ ಇನ್ನೊಬ್ರಿಗೆ ಬೇರೆಯವರೆಲ್ಲ ಹೇಳ್ತಾರೆ ಸರ್, ನಮಗೆ ಒಂಥರ ಖುಷಿ ಆಗುತ್ತೆ ಸರ್ ಅದೆಲ್ಲ. ಒಳ್ಳೇದಪ್ಪ, ಭಾಳ ಸಂತೋಷ. ನಮ್ಮ ಕೇಳಿದ್ರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಫೋನ್ ನಂಬರ್ ಏನು ಗೌಡ್ರೆ, ಕನ್ನಡದಲ್ಲಿ ಹೇಳ್ತೀರಾ? ಸರ್ 9845481315 ಸರ್. ಇನ್ನೊಮ್ಮೆ ಹೇಳ್ತೀರಾ? 9845481315 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 9845481315 ಸರ್. ಒಳ್ಳೆಯದು ಕಾಂಚನ ಅವರೇ ಮತ್ತು ರಾಜೇಗೌಡ್ರೆ, ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಒಳ್ಳೆ ಬದುಕನ್ನು ಬದುಕ್ತಾ ಇದ್ದೀರಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲ ಆಸೆಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು KR ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾಂಡಲಿಕನಹಳ್ಳಿಯ ಕೃಷಿಕ ದಂಪತಿ KS ರಾಜೇಗೌಡ ಹಾಗೂ ಕಾಂಚನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಮೇವು ಮೆಲುಕು.